ಮೂಲತಃ ಕೃಷಿಕರಲ್ಲ ನೀವು, ಏನ್ ಓದಿದ್ರಿ? ಸರ್, ಸೆಕೆಂಡ್ ಪಿ ಯು ಸಿ ಓದಿದ್ದೀನಿ, ಕಂಪ್ಯೂಟರ್ ಮಾಡಿದ್ವಿ. ಮದ್ವೆ ಆದ್ಮೇಲೆ ಸೆಕೆಂಡ್ ಪಿ ಯು ಸಿ ಪಾಸ್ ಮಾಡಿದ್ದು ಕೂಡ ನಾನು ಕಂಪ್ಯೂಟರ್ ಮಾಡಿದ್ದು ಕೂಡ ಮದ್ವೆ ಆದ್ಮೇಲೆ. ಅದಾದ್ಮೇಲೆ ಟೈಲರಿಂಗ್ ಮಾಡ್ಕೊಂಡೆ. ಅದಾದ್ಮೇಲೆ ಇವಾಗ ಸಂಘಗಳು ಅಥವಾ ನಾವ್ ಯಾವ್ದಾದ್ರು ಒಂದು ಸಂಘಟನೆ ಒಳಗೆ ಬಂದಂತವ್ರು, ಕೆ ಪಿ ಆರ್ ಎಸ್ ಅಂತ, ಬಗರ್ ಹುಕುಂ ಸಾಗೋಳಿದಾರರಿಗೆ ಅರ್ಜಿ ಹಾಕ್ಸುವಂತದ್ದು, ಬೇಡಿಕೆಗಳು ಏನಿರುತ್ತೆ ಅದನ್ನ ಈಡೇರಿಸುವಂತದ್ದು, ಈ ರೀತಿ ಬಂದಂತವ್ರು. ಅದಾದ್ಮೇಲೆ ಸಂಘಗಳು ಅಂತ ಹೇಳಿ ರೇಣುಕಾ ಪ್ರಸಾದ್ ಅಂತ ಪರಿಚಯ ಆದ್ರು. ಅವರು ಸಿ ಆರ್ ಪಿ ಎ ವರ್ಕ್ ಮಾಡಿ ಸಾಮಾನ್ಯ ಜನರಿಗೆಲ್ಲಾನು ಹೆಲ್ಪ್ ಆಗುತ್ತೆ ಅಲ್ವಾ ನಿಮ್ಮಿಂದ, ಈಗಾಗಲೇ ಕೆ ಪಿ ಆರ್ ಎಸ್ ಅಲ್ಲಿ ವಿತೌಟ್ ಸರ್ವಿಸ್ ವರ್ಕ್ ಮಾಡ್ತಾ ಇದ್ದೀರಾ, ಅದ್ರ ಜೊತೆ ನಮ್ದು ಕೂಡ ಅನುದಾನಗಳನ್ನ ಕೊಡ್ತಾ ಹೋಗಿ ಅಂತ ಹೇಳಿದ್ರು. ಅದಾದ್ಮೇಲೆ ಅದನ್ನು ಸಿ ಆರ್ ಪಿ ಎ ವರ್ಕ್ ಮಾಡ್ಕೊಂಡು ಬಂದ್ವಿ. ತದ ನಂತರದಲ್ಲಿ ಈಗ ಎನ್ ಆರ್ ಎಲ್ ಎಂ ಅನ್ನೋದೊಂದು ಘೋಷಣೆ ಆಯ್ತು, ಅವಾಗ ಎಂ ಸಿ ಆರ್ ಪಿ ಆಗಿ ಟ್ರೈನಿಂಗ್ ಆಯ್ತು, ಮೇನ್ ರಿಸೋರ್ಸ್ ಪರ್ಸನ್ ಅಂತ. ಅದಾದ್ಮೇಲೆ ಪ್ರತಿಯೊಂದು ಗ್ರಾಮ ಪಂಚಾಯತಿವರು ಒಕ್ಕೂಟಗಳನ್ನ ಕಟ್ಕೊಂಡ್ವಿ. ಒಕ್ಕೂಟಗಳಲ್ಲಿ ಸಂಘಗಳನ್ನ ಒಗ್ಗೂಡಿಸೋದು, ಅಕೌಂಟ್ ಓಪನ್ ಮಾಡೋದು, ಸಂಘದ ಮಹಿಳೆಯರಿಗೆ ಲೋನ್ ಕೊಡಿಸೋದು, ಈ ತರ ಸೌಲಭ್ಯಗಳನ್ನೆಲ್ಲ ಕೊಡ್ತಾ ಬಂದಿದ್ವಿ. ನನ್ನ ಪಂಚಾಯತಿ ವ್ಯಾಪ್ತಿನಲ್ಲಿ ಇವಾಗ 49 ಸಂಘಗಳು ಬರುತ್ತೆ ನನಗೆ, ಆ ಸಂಘದಲ್ಲೂ ಕೂಡ ವರ್ಕ್ ಮಾಡ್ತಾ ಇದ್ದೀನಿ, ನಂಬಿಕೆ ಆಗಿದ್ದೀನಿ. ಅದಾದ್ಮೇಲೆ ನಾನು ಅಣಬೆ ಬೇಸಾಯ ಈ ತರ ತರಬೇತಿಗಳನ್ನ ಕೊಡಬೇಕಾದ್ರೆ ನಮ್ಮ ಇವರು ಕೆ ವಿ ಕೆ ಶಿವಶಂಕರ್ ಸರ್ ಪರಿಚಯ ಆದ್ರು. ಈ ತರ ಎಲ್ಲ ಮಾಡ್ತಾ ಇದ್ದೀರಾ, ನಮ್ ಕೆ ವಿ ಕೆ ನಲ್ಲೂ ಕೂಡ ತರಬೇತಿಗಳನ್ನ ಕೊಡ್ತೀವಿ, ಜೇನು ಸಾಕಾಣಿಕೆ ಆತರ ಎಲ್ಲ ಇನ್ವಾಲ್ವ್ ಆಗಿ ನಿಮ್ ಸಂಘದವ್ರನ್ನ ಇನ್ವಾಲ್ವ್ ಮಾಡಿಸಿ ಅಂತ ಎಲ್ಲ ಹೇಳಿದ್ರು. ಅಲ್ಲಿ ಟ್ರೈನಿಂಗ್ ಗಳಿಗೆಲ್ಲ ಅಟೆಂಡ್ ಆಗ್ತಾ ಇದೀವಿ ಪ್ರೆಸೆಂಟ್. ಇವಾಗ ಅಲ್ಲಿ ಯಾವ್ಯಾವ್ದು ತರಬೇತಿಗಳನ್ನ ಪಡ್ಕೊಂಡ್ ಬರ್ತೀವಿ ಅದನ್ನ ನಮ್ಮ ತೋಟದಲ್ಲಿ ನಾನ್ ಫಸ್ಟ್ ಅಳವಡಿಸ್ಕೊಂತೀನಿ, ಬೇರೆಯವ್ರು ಅಳವಡಿಸ್ಕೊಂತಿರೋ ಬಿಡ್ತಾರೋ ಅನ್ನೋದಕ್ಕಿಂತ ನಾವ್ ನೋಡ್ ಬಂದಿದ್ದನ್ನ ನಾವ್ ಅಳವಡಿಸ್ಕೋಬೇಕು ಫಸ್ಟ್. ಅದರಿಂದ ನಾವೇನಾದ್ರೂ ಒಂದು ಲಾಭ ಗಳಿಸಿದ್ರೆ ಬೇರೆಯವ್ರಿಗೆ ನಾವು ಲಾಭ ಗಳಿಸಿದೀವಿ, ನೀವು ಮಾಡ್ಕೊಳ್ಳಿ ಅಂತ ಹೇಳಿ ಹೇಳ್ಬೋದು. ಫಸ್ಟ್ ನಾನು ಅಳವಡಿಸ್ಕೊಂತೀನಿ ಅದನ್ನ, ನಾನು ಅಳವಡಿಸ್ಕೊಂಡು ಬೇರೆ ರೈತರಿಗೂ ಕೂಡ ಹೇಳ್ತೀನಿ, ನೀವು ಯಾಕೆ ಮಾಡಬಾರ್ದು ಈ ತರ ಎಲ್ಲ ಸೌಲಭ್ಯಗಳು ಸಿಗುತ್ತೆ, ಪ್ರತಿ ಇಲಾಖೆವಾರು ಸೌಲಭ್ಯಗಳು ಸಿಗುತ್ತೆ, ತಗೊಂಡು ಯೂಸ್ ಮಾಡ್ಕೋಬೋದಲ್ವಾ ಅಂತ ಹೇಳಿ. ಅದಾದ್ಮೇಲೆ ಕೊನೆಗೆ ನಮ್ಗೆ ನರ್ಸರಿಗಳನ್ನ ಸ್ಟಾರ್ಟ್ ಮಾಡಿದ್ವಿ. ಈಗ ಎಲ್ಲೆಲ್ಲಿ ಜಾಗ ಸಿಗುತ್ತೆ ಬೇರೆಯವ್ರ ಮನೆ ಹತ್ರ ಅಲ್ಲೆಲ್ಲ ನರ್ಸರಿ ಮಾಡುವಂತದ್ದು. ನಮ್ಮ ಮನೇಲಿ ಇದ್ದಿದ್ದು ಒಂದು ಒಮಿನಿ ಇತ್ತು, ಬಿಟ್ಟರೆ ಜಮೀನು ಯಾವುದು ಅಂತ ಇರ್ಲಿಲ್ಲ. ನರ್ಸರಿನಲ್ಲೇ ಸ್ವಲ್ಪ ಅಭಿವೃದ್ಧಿ ಹೊಂದುತ್ತಾ ಒಬ್ರಿಗೆ ಬೇರೆ ವ್ಯಾಪ್ತಿನಲ್ಲಿ ಹೋಗಿ ಬದುಕಬೇಕು ಅನ್ನೋ ಇಂಟ್ರೆಸ್ಟ್ ಇತ್ತು, ಇನ್ನೊಬ್ರಿಗೆ ಕೃಷಿ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇತ್ತು. ಅದಾದ್ಮೇಲೆ ಏನಾಯ್ತು, ಇಲ್ಲ ಕೃಷಿನೇ ಮಾಡಬೇಕು, ಅದರಿಂದ ಏನಾದರೂ ಒಂದು ಗಳಿಸ್ಬಹುದು ಅನ್ನೋ ಇಂಟ್ರೆಸ್ಟ್ ಅಲ್ಲಿ ನಾವು ಕೃಷಿಗೆ ಪ್ರಾರಂಭ ಮಾಡಿದ್ವಿ. 3 ಎಕರೆ ಜಮೀನು ಕೊಂಡ್ಕೊಂಡ್ವಿ. ಅದಾದ್ಮೇಲೆ ಅದರಲ್ಲೂ ಕೂಡ ಇವಾಗ ಕಾಫಿ, ಅಡಿಕೆ, ಮೆಣಸು, ಹಣ್ಣಿನ ಗಿಡಗಳು, ಗ್ರಾಫ್ಟಿಂಗ್ ಸಸಿಗಳನ್ನ ಮಾಡ್ಕೊಂಡಿದ್ದೀನಿ, ನಾನೇ ಗ್ರಾಫ್ಟಿಂಗ್ ಮಾಡ್ತಾ ಇದ್ದೀನಿ ಕೂಡ. ಅದಾದ್ಮೇಲೆ ನರ್ಸರಿಗಳನ್ನ ಮಾಡಕ್ ಸ್ಟಾರ್ಟ್ ಮಾಡಿರೋದ್ರಲ್ಲಿ ಇನ್ನೂ ಅಭಿವೃದ್ಧಿ ಮಾಡಬಹುದು ಅಲ್ವಾ, ಜನರಿಗೆ ಹತ್ರದಲ್ಲೇ ಹಣ್ಣಿನ ಗಿಡಗಳಾಗಿರ್ಬೋದು, ಕರ್ಬೇವು ಆಗಿರ್ಬೋದು, ಈ ತರ ಬೇರೆ ಬೇರೆ ಬೆಳೆಗಳು, ಈ ಸೀಬೆ, ನಿಂಬೆ, ಸಪೋಟ, ಪಪ್ಪಾಯ, ಈ ತರ ಎಲ್ಲ ಬೆಳೆಗಳನ್ನು ಕೂಡ ಬೆಳೆಯೋದ್ರಿಂದ ಈಸಿಯಾಗಿ ಕೊಡ್ಬೋದು ಜನಗಳಿಗೂ ಅಂತ ಹೇಳಿ. ಅಂದ್ರೆ ಬಂದ್ರೆ ಎಲ್ಲರೂ ಮನೆ ಹತ್ರನೂ ಒಂದ್ 2-3 ಸಸಿಗಳನ್ನ ಹಾಕಿ ಹಾಕ್ತಾರೆ. ಮೈನ್ ಕಾನ್ಸೆಪ್ಟ್ ಬರೋದು ಅಡಿಕೆ, ಮೆಣಸು, ಕಾಫಿಗ್ ಬರ್ತಾರೆ. ಆದ್ರೆ ಇವು ಗಿಡಗಳು ಇದಾವೆ ಅಂತ ನೋಡಿದ್ರೆ ಇವನ್ನೊಂದು ಕೂಡ ಎಲ್ಲರೂ ಮನೆ ಬಾಗಿಲನ್ನು ಹಾಕ್ತಾರೆ, ಎಲ್ರಿಗೂ ಒಂದು ಅಭಿವೃದ್ಧಿ ಹೊಂದಂಗಾಗುತ್ತೆ, ಇನ್ನೊಂದು ಮನೆ ಬಾಗಿಲಲ್ಲಿ ಹಣ್ಣು ಸಿಕ್ಕದಂಗೂ ಆಗುತ್ತೆ. ನಮ್ಮ ಮನೆಯಲ್ಲೂ ಪ್ರತಿಯೊಂದು ಹಣ್ಣಿನ ಗಿಡಗಳು ಇದೆ. ಜೇನು ಸಾಕಾಣಿಕೆ ಮಾಡ್ತಾ ಇದೀವಿ ಇವಾಗ, ಜೇನು ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಮೀನು ಸಾಕಾಣಿಕೆ ಮಾಡಿದೀವಿ, ಮೀನು ಕೂಡ ತುಂಬಾ ಚೆನ್ನಾಗಿದೆ. ಒಂದ್ ರೌಂಡ್ ಹಿಡ್ದಿದೀವಿ ಇವಾಗ, ಮತ್ತೆ ಬಿಟ್ಟಿದೀವಿ, ಚೆನ್ನಾಗಿದೆ ಸರ್. ಈ ಕೆ ಪಿ ಆರ್ ಎಸ್ ನ ಸಂಪರ್ಕ ಹೇಗೆ ಬಂತು ಮತ್ತೆ ಅಲ್ಲಿ ಏನು ಸೇವೆ ಸಲ್ಲಿಸ್ತಾ ಇದ್ರಿ ನೀವು? ಕೆ ಪಿ ಆರ್ ಎಸ್ ಅಂದ್ರೆ ಬಗರ್ ಹುಕುಂ ಸಾಗುವಳಿದಾರರ ಹೋರಾಟಗಾರರು ಅಂತ ಹೇಳಿ ಕರ್ನಾಟಕ ಪ್ರಾಂತ ರೈತ ಸಂಘ ಅಂತ ಹೇಳ್ಬಿಟ್ಟು ಒಂದು ಕಮಿಟಿ ರಚನೆ ಆಗಿದೆ. ಅದು ಜಿಲ್ಲಾ ಹಂತ, ತಾಲೂಕು ಹಂತ ಆಗಿರ್ಬೋದು, ಸ್ಟೇಟ್ ಆಗಿರ್ಬೋದು, ಎಲ್ಲಾ ಕಡೆನೂ ಇದೆ. ಈಗ ಏನು ಒತ್ತುವರಿ ಜಮೀನುಗಳನ್ನ ಮಾಡ್ಕೊಂಡಿರ್ತಾರ ಅದನ್ನ ಸರ್ಕಾರ ಬಿಡಲ್ಲ ಅನ್ನುವಂತ ಸನ್ನಿವೇಶದಲ್ಲಿ ಸರ್ಕಾರಕ್ಕೆ ಒತ್ತು ಹಾಕುವಂತದ್ದು, ನಮ್ಮ ಜಮೀನ ನಮಗೆ ಬಿಡಿ, ನಾವು ಉಳುಮೆ ಮಾಡ್ತಾ ಇದೀವಿ, ಇವತ್ತು ತೀರಾ ಕಡು ಬಡವರಿದೀವಿ, ಎಲ್ಲಾ 3 ಎಕರೆ ಒಳಗಿರೋರೇ ಹೊರತು ಮೇಲಿರೋರು ಅಂತ ಇಲ್ಲ, ಅಥವಾ ಏನು ಇಲ್ಲದೆ ಇರುವಂತ ನಿರ್ಗತಿಕರು ಕೂಡ ಇದಾರೆ ಇದರಲ್ಲಿ, ಅಂತವ್ರನ್ನು ಕೂಡ ಅಪ್ಲಿಕೇಶನ್ ಹಾಕ್ಸುವಂತದ್ದು. ಈಗ ಮನೆ ಬಾಗಿಲಲ್ಲಿ ಇರೋಂತ ಜಾಗ ಆಗಿರ್ಬೋದು, ಮನೆ ಇರೋಂತದಾಗಿರ್ಬೋದು, ಬಗರುಕುಮಲೇ ಇದೆ, ಅದನ್ನ ಅವ್ರ ಹೆಸರಿಗೆ ಮಾಡ್ಕೊಡಿ ಅನ್ನೋದು ನಮ್ ಬೇಡಿಕೆ ಆಗಿದೆ. ಅವ್ರಿಗೆ ಸರ್ಕಾರಕ್ಕೆ ಮನ ಮುಟ್ಟುವವರೆಗೂ ಹೋಗಿ ಹೋರಾಟಗಳನ್ನ ಮಾಡ್ತಾ ಇದೀವಿ, ಬೆಂಗಳೂರು, ದಿಲ್ಲಿ ಹಿಂಗೆಲ್ಲ ಹೋಗ್ತಾ ಇದೀವಿ. ಸೊ ರಾಜ್ಯದಾದ್ಯಂತ ಹೋರಾಟಗಳು ನಡೀತಾನೆ ಇರುತ್ತೆ, ಇವತ್ತೂ ಕೂಡ ಒತ್ತುವರಿ ತೆರವು ಮಾಡ್ತಾನೆ ಇದ್ದಾರೆ. ಫಾರೆಸ್ಟ್ ಇಲಾಖೆಯವರು ಕೂಡ ನಮ್ಮ ರೈತರ ಪರವಾಗಿ ನಿಂತ್ಕೊಂಡ್ರು ಅಂದ್ರೆ ತುಂಬಾ ಜನಗಳಿಗೆ ಹೆಲ್ಪ್ ಆಗುತ್ತೆ. ಸರ್ಕಾರ ಇದನ್ನು ಮನಗಂಡು ಅವ್ರವ್ರಿಗೆ ಹಕ್ಕುಪತ್ರ ಕೊಡಬೇಕು ಅಂತ ನಮ್ಮ ಆಸೆ ಕೂಡ ಇದೆ. ಈ ತರ ನಡೀತಾ ಇದೆ ಸರ್. ಈ ಕೆಪಿಆರ್ಎಸ್ ನ ಸಂಪರ್ಕ ಹೇಗೆ ಬಂತು ನಿಮಗೆ? ಸರ್, ನವೀನ್ ಅಂತ ಹೇಳ್ಬಿಟ್ಟು ಅವರು ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಹಂತದಲ್ಲೂ ಮಾಡ್ತಾ ಇದ್ರು. ಅವ್ರ ಊರಿಗೆ ವಿಸಿಟ್ ಮಾಡ್ಬೇಕಾದ್ರೆ ಯಾರಾದ್ರೂ ಒಬ್ರು ಮುಂದೆ ಹೋಗೋರ್ ಬೇಕಿತ್ತು ಇಲ್ಲಿ ಲೋಕಲ್ ಅಲ್ಲಿ. ಅಂದ್ರೆ ಕೆಲಸಗಳು ಇಲ್ಲದೆ ಇರುವಾಗ ವಿತೌಟ್ ಸರ್ವಿಸ್ ಕೊಡಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಜನ. ಇಲ್ಲ ಮಾಡ್ಬೋದು, ಯಾಕೆ ನಮ್ಮಿಂದ ಜನರಿಗೆ ಅನುಕೂಲ ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಅವ್ರ ಜೊತೆ ಸೇರ್ಕೊಂಡೆ ಫಸ್ಟ್. ಅದಾದ್ಮೇಲೆ ಕಮಿಟಿಗಳು ತಾಲೂಕು ಹಂತದಲ್ಲಿ ರಚನೆ ಮಾಡ್ಕೊಂಡ್ವಿ. ಪ್ರತಿ ಊರೂರಿಗೂ ಹೋಗಿ ಕಮಿಟಿಗಳನ್ನ ರಚನೆ ಮಾಡ್ಕೊಂಡು ಪ್ರತಿ ಊರಲ್ಲೂ ಕಮಿಟಿಗಳು ಇದಾವೆ ಇವಾಗ. ತಾಲೂಕು ಲೆವೆಲ್ ಅಲ್ಲಿ ಆಗಿರ್ಬೋದು, ಜಿಲ್ಲಾ ಲೆವೆಲ್ ಅಲ್ಲಿ ಆಗಿರ್ಬೋದು, ಅರ್ಜಿಗಳನ್ನ ಕೊಡೋಕಾಗಿರ್ಬೋದು, ಹೋರಾಟಗಳಿಗಾಗಿರ್ಬೋದು, ರೈತರನ್ನ ಸೇರಿಸ್ಕೊತಾ ಇರ್ತೀವಿ ಅವಾಗ ಅವಾಗ. ಈ ತರ ಆಗ್ತಾ ಇದೆ. ಆಗ್ಲೇ ಹೇಳಿದ್ರಿ, ದಂಪತಿಗಳಿಬ್ಬರ ನಡುವೆ ಒಬ್ಬರಿಗೆ ಕೃಷಿ ಆಸಕ್ತಿ ಇತ್ತು, ಇನ್ನೊಬ್ಬರಿಗೆ ಬೇರೆ ತರದ ಆಸಕ್ತಿ ಇತ್ತು ಅಂತ ಹೇಳಿ. ಕೃಷಿ ಆಸಕ್ತಿ ಇದ್ದಿದ್ದು ಯಾರಿಗೆ? ಕೃಷಿ ಆಸಕ್ತಿ ನಮ್ಮ ಮನೆಯವರಿಗಿತ್ತು ಹೆಚ್ಚಿನದಾಗಿ. ನಾನು ಹೊರಗಡೆ ಸೈಟ್ ಮಾಡೋಣ, ಒಂದು ಅಂಗಡಿ ಏನಾದ್ರು ಮಾಡ್ಕೊಳ್ಳೋಣ, ಸಿಟಿನಲ್ಲೇ ಇದ್ದು ಜೀವನ ನಡೆಸಬಹುದು ಅಲ್ವಾ, ಯಾಕೆ ಮನೇಲೇ ಇರಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಇತ್ತು ಫಸ್ಟ್. ನಮ್ಮ ಮನೆಯವ್ರಿಗೆ ಕೃಷಿ ಮಾಡಬೇಕು, ಒಂದು ಜಮೀನು ಅಂತ ಸ್ವಂತ ಇರಬೇಕು ಅನ್ನೋದು ಇಂಟ್ರೆಸ್ಟ್ ತುಂಬಾ ಇತ್ತು ಫಸ್ಟ್ ಇಂದನು. ಇವತ್ತೂ ನಾವು ಒಂದು ತೋಟ ಕೆಲಸ ಮಾಡ್ತೀವಿ ಅಂದ್ರೆ ನಾನು ನಮ್ಮ ಮನೆಯವರು ಇಬ್ಬರೇ ಮಾಡೋದು, ಒಂದು ಮೆಣಸು ಕೊಯ್ಯೋದಾಗಿರ್ಬೋದು ನಾನು ನಮ್ಮ ಮನೆಯವರು ಇಬ್ಬರೇ ಮಾಡೋದು. ಹೆಚ್ಚಿನ ಅಂಶ ನಾವು ಜನ ತಗೊಳ್ಳೋದೇ ಇಲ್ಲ. ತೀರಾ ಅಂತ ಕ್ರಿಟಿಕಲ್ ಅಂತ ಪೊಸಿಷನ್ ಅಲ್ಲಿ ಒಂದು ಎರಡು ಜನ ತಗೊಂಡಿರ್ತೀವಿ, ಒಂದೊಂದು ಕೆಲಸಕ್ಕೆ ಮಾತ್ರ ಎಲ್ಲದಕ್ಕೂ ಇನ್ವಾಲ್ವ್ ಮಾಡ್ಕೊಳ್ಳಲ್ಲ ಯಾರನ್ನು. ನಾವು ಸ್ವಂತವಾಗಿ ನಾವೇ ಮಾಡ್ಕೊಳ್ಳೋದು, ನಾವೇ ಕೃಷಿ ಮಾಡೋದು, ಅದರಿಂದಾನೆ ಹೆಚ್ಚು ಆದಾಯ ನಮಗ್ ಲಾಭ ಆಗುತ್ತೆ. ಯಾಕಂದ್ರೆ ಜಾಸ್ತಿ ಜನ ತಗೊಂತೀವಿ ಅಂದ್ರೆ ನಾವು ಖರ್ಚು ಜಾಸ್ತಿ ಬರ್ತಾ ಹೋಗುತ್ತೆ, ಆದಾಯ ಗಳಿಸಿದ್ದಕ್ಕೆ ಸಮ ಖರ್ಚು ಬರುತ್ತೆ ಜನ ತಗೊಂಡ್ ಮಾಡಿದ್ರೆ, ಅದೇ ನಾವೇ ಮಾಡಿದ್ರೆ ಆದಾಯ ನಮ್ಗೆನೆ ಉಳಿಯುತ್ತೆ. ಆತರ ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ಕೊನೆಗೆ ನಿಮ್ಮ ಮನೆಯವರ ಒಂದು ಅಪೇಕ್ಷೆ ಏನಿತ್ತು ಅದೇ ಗೆಲ್ತು ಅಂತ ಹೇಳ್ಬಹುದು. ಹೇಗೆ ನಿಮ್ಮ ಮನವನ್ನ ಒಲಿಸಿದ್ರು ಅವರು? ಫಸ್ಟ್ ಇಲ್ವೇ ಇಲ್ಲ, ಬೇಡ, ಆಗಲ್ಲ, ನನ್ನಿಂದ ಅಂತೂ ಕೆಲಸ ಮಾಡಕ್ಕಾಗಲ್ಲ, ನೀವು ಒಬ್ರೇ ಮಾಡ್ಬೇಕು ಆತರಾನೆ ಮಾತಾಡ್ತಾ ಇದ್ದೆ. ನಮ್ಮ ಮನೆಯವರು ಇಲ್ಲ, ಇದ್ದು ಒಂದ್ಸತಿ ನಾವ್ ಇವತ್ತು ಕೈ ಬಿಟ್ವಿ ಅಂತಂದ್ರೆ ನಾಳೆ ದಿವಸ ನಮ್ಗೆ ಹೊರಗಡೆ ಹೋದ್ರು ಇಲ್ಲೂ ಜಮೀನ್ ಸಿಗಲ್ಲ, ಮಾರೋ ಅಂತವ್ರು ಇರಲ್ಲ, ಅಥವಾ ಮುಂದಿನ ಪೀಳಿಗೆನಲ್ಲಿ ಜಮೀನು ಅನ್ನೋದೇ ಎಲ್ಲೂ ಇಲ್ದೇ ಇರೋ ತರ ಪರಿಸ್ಥಿತಿ ಬರುತ್ತೆ. ಈಗ ಇಟಿ ಬಿಟಿ ಮಾಲೀಕರೆಲ್ಲ ಬಾಗ್ಲಕ್ಕಿಂದ ಹೋದ್ರು ಅಂದ್ರೆ ನಾವ್ ಮನೆಗ್ ಬರ್ಬೇಕು, ಅಥವಾ ವ್ಯಾಪಾರ ಆಗ್ಲಿಲ್ಲ ಅಂತಂದ್ರೆ ನಷ್ಟ ಹೊಂದುತ್ತೀವಿ ಅದರಿಂದವ. ಮತ್ತೆ ನಷ್ಟ ಆದ್ವಿ ಅಂದ್ರೆ ಮೇಲೆ ಎತ್ತರಿಸ್ಕೊಳ್ಳಕ್ಕೆ ಕಷ್ಟ ಆಗುತ್ತೆ, ಬಂಡವಾಳ ಹೊರಗಡೆ ಹಾಕಿರ್ತೀವಿ, ಇದ್ರ ಬಂಡವಾಳ ಎಷ್ಟಿರುತ್ತೋ ಏನೋ ಹೇಳಕ್ ಬರಲ್ಲ. 3 ಎಕರೆ ಜಮೀನ್ ಸಿಗುತ್ತೆ ಅಂತಂದಾಗ ಮಾಡ್ಬಿಡೋಣ, ಆಮೇಲೆ ಅಂತ ಪರಿಸ್ಥಿತಿಗೆ ಏನಾದ್ರು ನಾವು ಡೆವಲಪ್ ಆದ್ವಿ ಅಂತ ಕಾಲಕ್ಕೆ ಹೊರಗಡೆ ಬೇಕಾದ್ರೆ ಜಮೀನು ಅಥವಾ ಸೈಟೋ ಏನೋ ಒಂದ್ ಮಾಡ್ಕೊಂಡು ಹೊರಗಡೆ ಹೋಗ್ಬೋದು, ಅದೇನ್ ದೊಡ್ಡ ವಿಶೇಷ ಅಲ್ಲ, ಕೃಷಿ ಮಾಡೋಣ ಫಸ್ಟ್ ಅಂತ ಹೇಳಕ್ ಸ್ಟಾರ್ಟ್ ಮಾಡಿದ್ರು. ನನಗೂ ಅದೇನೋ ಇಂಟ್ರೆಸ್ಟ್ ಐತೆ, ಯಾಕಂದ್ರೆ ಫಸ್ಟ್ ಇಂದ ನಾವು ನರ್ಸರಿ ಮಾಡ್ತಿದ್ವಿ, ಅದ್ರಲ್ಲೂ ಇಂಟ್ರೆಸ್ಟ್ ಇತ್ತು, ಹಂಗಾಗಿ ನಾನು ಒಪ್ಕೊಂಡೆ ಇವಾಗ. ನಿಮ್ಗೆ ಏನು ಕೃಷಿ ಹಿನ್ನೆಲೆ ಇರ್ಲಿಲ್ವಾ ತಂದೆ ಮನೆಯಲ್ಲಿ? ಅಪ್ಪನ ಮನೇಲಿ ಜಮೀನ್ ಇತ್ತು, ಬಟ್ ಹೊರಗಡೆ ಹೋದವಳಲ್ಲ, ನನ್ ಕೆಲಸ ಏನ್ ಹೆಚ್ಚಿನದಾಗ ಮಾಡಿರ್ಲಿಲ್ಲ. ಮದ್ವೆ ಹತ್ರಕ್ ಬಂತು, ಒಂದ್ 2 ವರ್ಷ ಈತೆ, ನಮ್ ಶುಂಠಿ ಮಾತ್ರ ಮಾಡ್ತಾ ಇದ್ವಿ ಫಸ್ಟ್. ಅಂದ್ರೆ ಏನಾರು ಆದಾಯ ಬೇಕಿತ್ತು, ಅವಾಗ್ಲೂ ಮದ್ವೆ ಟೈಮ್ ಹತ್ರ ಬಂದಿದೆ, ಒಂದ್ ಖರ್ಚು ಬೇಕು, ಅಪ್ಪನಿಗೆ ಒಂದ್ ಹಾವು ಕಡ್ದಿತ್ತು, ಆ ಟೈಮ್ನಲ್ಲಿ ಅವರು ಹೊರಗಡೆ ಹೋಗಂಗಿರ್ಲಿಲ್ಲ. ಆ ಟೈಮ್ನಲ್ಲಿ ಒಂದು ಹೋಗ್ತಾ ಇದ್ದೆ, ಬಿಟ್ರೆ ಹಸುಗಳನ್ನ ಸಾಕಾಣಿಕೆ ಮಾಡ್ಕೊಂಡಿದ್ದ. ಅವಾಗ ಆ ಡೈರಿ ಎಲ್ಲೂ ಇರ್ಲಿಲ್ಲ ಇಲ್ಲಿ ಲೋಕಲ್ ಅಲ್ಲಿ, ನಾನು ಹೊಸಕೋಟೆಗೆ ನಡ್ಕೊಂಡು ಹೋಗ್ತಾ ಇದ್ದಿದ್ದು, ತಗೊಂಡೋಗಿ 6 ಲೀಟರ್ ವರ್ಗೂ ಹಾಲು ತಗೊಂಡೋಗಿ ಡೈರಿಗೆ ಹಾಕಿ ಅಲ್ಲಿಂದ ಸ್ಕೂಲಿಗೆ ಹೊಸಕೋಟೆಗೆ ಹೋಗಿ ಓದ್ಕೊಂಡ್ಬಂದು ಮತ್ತೆ ರಿಟರ್ನ್ ಬರ್ಬೇಕಾದ್ರೆ ಕ್ಯಾನ್ ತಗೊಬಂದು ಮನೇಲಿ ಕೆಲಸ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಅದೇ ಟರ್ನ್ ಅದೇ ತರ ಆಗ್ತಾ ಇತ್ತು. ನನ್ನ ಎಜುಕೇಶನ್ ಮುಗಿಯೋವರ್ಗು ಡೈರಿಗೆ ಹಾಲು ಹಾಕೊಂಡು ಹೋಟೆಲ್ಗಳು ಹೋಟೆಲು ಅಂಗಡಿಗಳು ಆತರ ಮಾತಾಡ್ಕೊಂಡು ಹಾಲಾಗ್ತಾ ಇದ್ದೆ. ಸ್ವಲ್ಪ ಮಟ್ಟಿಗೆ ಅಷ್ಟೇ ಕೃಷಿಯ ಹಿನ್ನೆಲೆ ಇತ್ತು. ಹೌದೌದು. ಈಗ 3 ಎಕರೆ ಜಮೀನನ್ನ ಹೇಗೆ ಕೊಂಡ್ಕೊಂಡ್ರಿ ನೀವು? ಸರ್ ಸ್ವಲ್ಪ ಆದಾಯ ಇತ್ತು ಫಸ್ಟ್ ಇಂದ, ಅಂದ್ರೆ ಈಗ ನಾವ್ ಏನ್ ನರ್ಸರಿ ಮಾಡಿದ್ವಿ ಆ ಟೈಪ್ ಆಗಿರ್ಬೋದು, ಒಂದು ಓಮಿನಿ ಓಡ್ತಾ ಇತ್ತು, ಇನ್ ಸ್ವಲ್ಪ ಲೋನ್ ಗಳನ್ನ ಮಾಡ್ಕೊಂಡ್ವಿ. ಅದಾದ್ಮೇಲೆ ನಂದು ಜುವೆಲ್ಸ್ ಎಲ್ಲ ಇದ್ದಿದ್ದೆಲ್ಲಾನು ಒಂದ್ ಅಡ ಇಡೋದಾಗಿರ್ಬೋದು, ಈ ತರ ಒಂದಷ್ಟು ಅಮೌಂಟ್ ನ ಕಲೆಕ್ಟ್ ಮಾಡ್ಕೊಂಡ್ವಿ. ಜಮೀನ್ ಮಾಡ್ಲೇಬೇಕು ಅನ್ನೋ ಇಂಟ್ರೆಸ್ಟ್ ಇತ್ತು. ಮಾರಕ್ಕೂ ಚಿಕ್ಕಪ್ಪ ಇದ್ರು, ಮಂಜೇಗೌಡರು, ಅವ್ರ ಜಮೀನ್ ತಗೊಂಡಿದ್ ನಾವು. ಅವಾಗ ಅವ್ರ ಜಮೀನ್ನ ನಾವು ಪರ್ಚೇಸ್ ಮಾಡೋಣ ಅಂತ ಮಾತಾಡ್ಕೊಂಡು ಈ ತರ ಜಮೀನ್ ಕೊಂಡ್ಕೊಂಡ್ವಿ. ಜಮೀನು ಕೊಂಡ ಮೇಲೆ ಹೇಗೆ ಅದನ್ನ ಅಭಿವೃದ್ಧಿ ಪಡಿಸಿದ್ರಿ ಹಂತ ಹಂತವಾಗಿ? ಸರ್ ಫಸ್ಟ್ 1/2 ಎಕರೆ ಮಾಡೋಣ ಅನ್ನೋ ಪ್ಲಾನ್ ಆಯ್ತು. 1/2 ಎಕರೆ ಕಂಪ್ಲೀಟ್ ಆಗಿ ಕಾಫಿ ಹಾಕಿದ್ವಿ, ಕಾಫಿ ಶಿಲ್ವರ್ ಹಾಕಿದ್ವಿ. ಅದಾದ್ಮೇಲೆ ಗದ್ದೆ ಇದ್ದಿದ್ದು ಅಲ್ಲೆಲ್ಲ ಫುಲ್ ಕಾಡು ಮತ್ತೆ ಗದ್ದೆ ಇದ್ದಿದ್ದು, ಅದನ್ನ ಎಲ್ಲದನ್ನು ಒಂದ್ ಕಡೆಯಿಂದ ಒಂದೇ ಸತಿ ಕೈ ಹಾಕಿದ್ರೆ ಕೆಲಸ ಮಾಡಕ್ಕಾಗಲ್ಲ, ಯಾಕಂದ್ರೆ ಇರೋ 2 ಜನ 2 ಜನ ದುಡಿಬೇಕು. ಬಂಡವಾಳ ಹಾಕಿದ್ವಿ ಆಲ್ರೆಡಿ, ಕೈಲಿದ್ದು ಕಾಸು 1 ರೂಪಾಯಿನು ಇಲ್ಲ, ಆದ್ರೂ ತೋಟ ಮಾಡ್ಬೇಕು ಅನ್ನೋ ಇಂಟ್ರೆಸ್ಟ್ ಇದೆ. ಏನ್ ಮಾಡೋದು, ರೆಗ್ಯುಲರ್ ಆಗಿ ವೆಹಿಕಲ್ ಓಡಾಡೋ ಅಂತ ಜಾಗ ಅಲ್ಲ ನನ್ ತೋಟ, ಸಿಂಗಲ್ ಆಗಿ ಕಾಲ್ ದಾರಿ ಅಷ್ಟೇ ಇರೋದು. ಇವಾಗ ಅರ್ಜಿ ಹಾಕಿದೀವಿ ನಾವು ತೋಟಕ್ಕೆ ದಾರಿ ಬೇಕು ಅಂತ, ಅಂತ ಪರಿಸ್ಥಿತಿಲಿ ಬೇರೆಯವ್ರ ಜಮೀನಲ್ಲಿ ರೆಗ್ಯುಲರ್ ನಾವು ಇಟಾಚಿ JCB ಏನು ತರಕ್ಕಾಗಲ್ಲ, ಒನ್ ಟೈಮ್ ಮಾತ್ರ ನಾವು JCB ತಗೊಂಡ್ಬಂದು ಕೆಲಸ ಮಾಡಿಸಿದ್ದು. ಅದಾದ್ಮೇಲೆ 1/2 ಎಕರೆ ಕಂಡೀಷನ್ ಅರ್ಧಂಬರ್ಧ ಬಂತು ಅಂದ ತಕ್ಷಣನೇ ಮತ್ತೆ ಅಲ್ಲಿ ಹನಾಲಿತ್ತು, ಅದನ್ನ ಕವರ್ ಮಾಡ್ಕೊಂಡ್ವಿ. ರೋಬಸ್ಟ ಅಡಿಕೆ ಆತರ ಕಾಳುಮೆಣಸು ಈ ತರ ಡೆವಲಪ್ ಮಾಡಿದೀವಿ, ಅದನ್ನ ಸ್ಟಾರ್ಟ್ ಮಾಡಿದ್ವಿ. ಅದಾದ್ಮೇಲೆ ಗದ್ದೆ ಇತ್ತು, ಗದ್ದೆಗೆ ತುಂಬಾ ಆನೆಗಳ ಕಾಟ, ಗದ್ದೆ ನಟ್ಟು ಹಿಂದಕ್ ತಿರುಗಿ ನೋಡಕ್ ಗತಿ ಇಲ್ಲ, ಗದ್ದೆ ಎಲ್ಲ ತುಂಡ್ ಹಾಕ್ಬಿಟ್ಟಿರೋದು ಬಂದು ತುಂಬಾ ಹಾಳು ಮಾಡೋದು. ಒಂದ್ ಕಡೆ ಹಂದಿಗಳ ಕಾಟ, ಇನ್ನೊಂದ್ ಕಡೆ ನವಿಲು ಕಾಟ, ಎಲ್ಲೋದನ್ನು ಹಿಂಸೆ ತಡಿಯಕ್ ಆಗ್ದಲೇನೆ ಇಲ್ಲ, ಗದ್ದೆ ನಡೋದ್ ಬೇಡ, ಗದ್ದೆ ನಟ್ರೆ ರೆಗ್ಯುಲರ್ ಆಗಿ ಆನೆಗಳು ಬರುತ್ತೆ, ಆನೆಗಳನ್ನ ಅವಾಯ್ಡ್ ಮಾಡಕ್ ಆಗಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಅದನ್ನು ತೋಟ ಮಾಡೋಣ, ಕೆರೆ ಮಾಡಿಸ್ಕೊಂಡ್ಬಿಡೋಣ ಫಸ್ಟ್ ಅಂತ ಹೇಳಿ ಕೆರೆ ಮಾಡಿಸಿದ್ವಿ. ಎರಡು ಕೆರೆ ಇದೆ ಇವಾಗ. ಫಸ್ಟ್ ಒಂದು ಕೆರೆ ಮಾಡಿಸ್ಕೊಂಡು ನೀರು ಹುಡ್ಕೊಂಡು ಡೆವಲಪ್ ಮಾಡ್ಕೊ ಬಂದ್ವಿ ತೋಟನ. ನೀರು ಸಾಕಾಗಲ್ಲ, ಮತ್ತೆ ಮೀನು ಸಾಕಾಣಿಕೆದೊಂದು ಪ್ಲಾನ್ ಬಂತು. ಇದರಿಂದ ಏನಾದರೂ ಸ್ವಲ್ಪ ಆದಾಯ ಬಂದರೂ ರಿಕವರ್ ಆಗ್ಬೋದು, ನಮಗೆ ಸಾಲ ತೀರ್ಸಕ್ಕೆ ಹೆಲ್ಪ್ ಆಗುತ್ತೆ, ಆ ಟೈಪಲ್ಲಿ ಯೋಚನೆ ಮಾಡಿದ್ವಿ. ಯಾಕಂದರೆ ಕಾಫಿ ಬೆಳೆ ತುಂಬ ಲಾಂಗ್ ಟೈಮ್, 4 ವರ್ಷದವರೆಗೂ ವೆಯ್ಟ್ ಮಾಡಲೇಬೇಕು ಆದಾಯ ಬರೋದಕ್ಕೆ. ಅದ್ರ ಮಧ್ಯೆ ಈ ಕಾಟಗಳು ಬೇರೆ, ಆನೆ ಈ ಕಡೆ, ಆನೆ ಒಂದ್ ಕಡೆ, ಕೋತಿ ಒಂದ್ ಕಡೆ, ನವಿಲು ಒಂದ್ ಕಡೆ, ಹಾಳು ಮಾಡೋ ಕಾಟ ಒಂದ್ ಕಡೆ, ಆ ತರದ್ರಲ್ಲಿ ಬೆಳ್ಕೊಂಡ್ ಬಂದ್ವಿ. ಕೊನೆಗೆ ಇವಾಗ ಕಂಡೀಷನ್ ಬಂದಿದೆ, ಆಲ್ಮೋಸ್ಟ್ ಎಲ್ಲ ಅಡಿಕೆಗಳನ್ನು ಕೂಡ ಡೆವಲಪ್ ಆಗಿದೆ. ಸುತ್ತ ಸೋಲಾರ್ ಮಾಡ್ಕೊಂಡಿದೀವಿ, ಇಲ್ಲಿ ಮನೆ ಹತ್ರನು ಸೋಲಾರ್ ಮಾಡಿದೀವಿ, ತೋಟಕ್ಕೂ ಸೋಲಾರ್ ಮಾಡಿದೀವಿ. ಮೆಟೀರಿಯಲ್ ಅಷ್ಟೇ ನಾವು ಕೊಂಡ್ಕೊಂಡ್ ಬಂದಿದ್ದು, ಬಾಕಿದು ನಾನು ನಮ್ಮನೆಯವರೇ ಸೇರ್ಕೊಂಡು ಕಂಬ ಹಾಕಿ ಸೋಲಾರ್ ಮಾಡ್ಕೊಂಡಿದೀವಿ. ಸೋಲಾರ್ ಮಾಡೋದಕ್ಕೂ ಕೂಡ ಯಾರಿಗೂ ದುಡ್ಡು ಕೊಟ್ಟು ಮಾಡಿ ಅಥವಾ ಕಾಂಟ್ರಾಕ್ಟ್ ವಹಿಸ್ಬೇಕು ಆ ಥರ ಏನಿಲ್ಲ. ಮೆಟೀರಿಯಲ್ ತಗೋ ಬಂದಿದ್ದು ಮಾಡಿದ್ದಷ್ಟೇ. ಅವತ್ತು ಯಾಕೆ ಆನೆ ಕಂಟ್ರೋಲ್ ಮಾಡಬೇಕು, ಎಷ್ಟು ಕಣ್ಣೀರ್ ಬರೋದು ಅಂದ್ರೆ ಅವ ಆನೆಗಳು ಹಾಳು ಮಾಡಿದಾಗ ಎಲ್ಲೂ ಡೆವಲಪ್ ಆಗಿರೋದು. 4 ವರ್ಷದವರೆಗೂ ಕಷ್ಟಪಟ್ಟು ಬೆಳೆದ ಬೆಳೆ ಒಂದು ದಿವಸದಲ್ಲಿ ಸರ್ವನಾಶ ಮಾಡಿರೋದು ಆನೆಗಳು. ಬಂದು ಒಂದ್ ಮರ ಸಿಕ್ತು ಅಥವಾ ಅಡಿಕೆನೆ ದೊಡ್ಡದೇನಾದ್ರು ಸಿಕ್ತು ಅಂದ್ರೆ ಮುರಿದ್ರೆ ಸುತ್ತ ಇದ್ದು ಕಾಫಿ ಗಿಡಗಳು ಅಡಿಕೆ ಆಗಿರ್ಬೋದು ಏನೂ ಬಿಡಲ್ಲ, ಎಲ್ಲಾನ್ ತುಂಡಾಕ್ಬಿಡುತ್ತೆ. ಆತರ ಮಾಡಿರೋದು ಅದನ್ನ ನೋಡಿ ಸೇರ್ಸಕ್ಕಾಗ್ದಲೆ ಒಂದ್ ದಿವಸ ಮಾತಾಡ್ಕೊಂಡು ಮೈಸೂರಿಗೆ ಹೋಗಿ, ಒಂದೇ ದಿನದಲ್ಲಿ ಮೈಸೂರಿಗೆ ಹೋಗಿ ಸೋಲಾರ್ ಎಲ್ಲ ತಗೊಬಂದು ಅದ್ರ ಮಾರನೇ ಬೆಳಿಗ್ಗೆಯಿಂದಾನೆ ಸ್ಟಾರ್ಟ್ ಮಾಡಿದ್ವಿ. ನಮ್ಮನೆಯವರು ನಾನು ಎರಡೇ ಜನ, ಯಾರು ಜನ ತಗೊಂಡಿರ್ಲಿಲ್ಲ ಅವಾಗೂ ಕೂಡ. ಸೋಲಾರ್ ಮಾಡ್ಕೊಂಡಿದ್ವಿ ಸರ್, ಚೆನ್ನಾಗಿದೆ ತೋಟ, ಖುಷಿ ಆಗುತ್ತೆ. ನಿಮ್ಮ ಕೃಷಿ ಬದುಕು ಪ್ರಾರಂಭ ಆಗಿ ಎಷ್ಟು ವರ್ಷ ಆಯ್ತು ಸರ್? ಇವಾಗ 10-11 ವರ್ಷ ಆಗಿದೆ. 11 ವರ್ಷ ಹಂತ ಹಂತವಾಗಿ ಬೆಳ್ಕೊಂಡ್ ಬಂದಿದೀವಿ ನಾವು. ಒಂದೇ ಸಲನು ಹಾಕಕ್ಕಾಗಿಲ್ಲ, ಅದೇ ನಾವು ಹಾಕಿದ ಬಂಡವಾಳ ನಾವು ಫಸ್ಟ್ ಜಮೀನ್ ಕೊಂಡ್ಕೊಂಡಿರೋದ್ರಿಂದ ಕೈಲಿ ಕಾಸಿರ್ಲಿಲ್ಲ ಅನ್ನೋದೊಂದ್ ಮೇನ್. ಜನಗಳಿಗೆ ಕೊಟ್ ಮಾಡಿಸಿದ್ರೆ ಅವ್ರು ಬೆಳಿಗ್ಗೆ 9:30 ಗಂಟೆಗೆ ಬರ್ತಾರೆ, ಮಧ್ಯಾಹ್ನ 12:30 ಗಂಟೆಗೆ ಹೊರಡ್ತಾರೆ. ನಾವು ಬೆಳಿಗ್ಗೆ 6-9 ನರ್ಸರಿಗೆ ಹೋಗ್ತೀವಿ, ಮತ್ ಮನೆಗೆ ಹೋಗಿ ತಿಂಡಿ ಮಾಡ್ಕೊಂತೀವಿ, ಸೀದಾ ತೋಟಕ್ಕೆ ಹೋಗ್ತೀವಿ. ತೋಟಕ್ಕೆ ಹೋದ್ರೆ ಮಧ್ಯಾಹ್ನ ಬಂದು ಊಟ ಮಾಡ್ಕೊಂಡು ವಾಪಸ್ ಹೋದ್ರೆ ಸಂಜೆ 6:30-7 ಗಂಟೆ ಮನೆಗೆ ವಾಪಸ್ ಬರ್ತೀವಿ. ಅಷ್ಟೊತ್ತು ಇವ್ರು ದುಡಿಯಲ್ಲ, ನಮ್ ಕೆಲ್ಸನ ಜನರಿಂದ ಮಾಡ್ಸಕ್ಕಾಗಲ್ಲ ಅನ್ನೋದೊಂದು ಇಂಟೆನ್ಷನ್. ಒಂದು ದುಡ್ಡು ಕೊಡೋದಿಕ್ ನಮ್ಮ ಹತ್ರ ದುಡ್ಡೇ ಇರ್ಲಿಲ್ಲ ಅವತ್ತು, ಅಂತ ಪರಿಸ್ಥಿತಿನಲ್ಲಿ ಬಂದಂತವ್ರು. ಹಂಗಿರುವಾಗ ನಾವು ಜನ ತಗೋತಿರ್ಲಿಲ್ಲ, ಹೆಚ್ಚಿನದಾಗಿ ನಾನು ನಮ್ಮನೆಯವರೇ ಮಾಡ್ತಾ ಇದ್ದಿದ್ದು ಅವಾಗನು. ಈ ರೀತಿನಲ್ಲೇ ಕೃಷಿಗೆ ತೊಡ್ಕೊಂಡಿದ್ದರು. ಆಗ್ಲೇ ತಾವು ಮಾತಾಡ್ತಾ ಹೇಳಿದ್ರಿ ಏನಪ್ಪಾ ಅಂತ ಹೇಳಿದ್ರೆ, ಈ ಒಂದು 10-11 ವರ್ಷ ಆಯ್ತು ಪ್ರಾರಂಭ ಆಗಿ ಅಂತ ಹೇಳಿ, ಮತ್ತೆ ಕೃಷಿಯ ಯಾವುದೇ ಹಿನ್ನೆಲೆ ಇರ್ಲಿಲ್ಲ ಅಂತಾನು ಕೂಡ ಹೇಳಿದ್ರಿ. ಹೀಗೆ ಏಕಾಏಕಿ ಜಮೀನ್ ಕೊಂಡ್ಕೊಂಡು ತೋಟ ಮಾಡೋದು, ಅದರಲ್ಲೂ ಕೂಡ ಸ್ವಲ್ಪ ಪ್ರಗತಿಪರ ಚಿಂತನೆಗಳನ್ನ ಇಟ್ಕೊಂಡು ಮಾಡ್ತಕ್ಕಂಥದ್ದು ಸ್ವಲ್ಪ ಕಷ್ಟ ಆಗುತ್ತೆ. ಈ ನಿಟ್ಟಿನಲ್ಲಿ ಯಾರ್ಯಾರು ಸಹಕರಿಸಿದ್ರು, ಯಾರಿಂದ ನೀವು ಸಹಾಯವನ್ನ ಪಡೆದುಕೊಂಡ್ರಿ? ಸರ್, ಫಸ್ಟ್ ನಮಗೆ ಸ್ಟಾರ್ಟಿಂಗ್ ಅಲ್ಲಿ ನಾನು ಹೇಳ್ದಂಗೆ ಯಾರ್ದು ಕಾಂಟ್ಯಾಕ್ಟ್ ಇರ್ಲಿಲ್ಲ. ಯಾವ ಇಲಾಖೆನೋ ನನಗೆ ಸರಿಯಾಗಿ ಗೊತ್ತಿಲ್ಲ, ಎಲ್ಲಿ ಹೋಗ್ಬೇಕು, ಎಲ್ಲಿ ಕೇಳ್ಬೇಕು, ಯಾರ ಹತ್ರ ಅನುದಾನ ಪಡಿಬೇಕು, ಅದ್ರ ಬಗ್ಗೆ ಯಾವ ಮಾಹಿತಿನೂ ನನಗೆ ಇರ್ಲಿಲ್ಲ ಫಸ್ಟ್. ಅದಾದ್ಮೇಲೆ ನಾವು ಬಂಡವಾಳ ಹಾಕೇನೆ ಕೆರೆ ಮಾಡ್ಕೊಂಡ್ವಿ, ಕೆರೆ ಮಾಡ್ಕೊಂಡು ಅದ್ರಲ್ಲೇನೆ ಕೃಷಿ ಮಾಡ್ಕೊಂಡ್ ಬರ್ತಾ ಇದ್ವಿ. ಅದಾದ್ಮೇಲೆ ನಮಗೆ KVK ಶಿವಶಂಕರ್ ಪರಿಚಯ ಆದ್ರು. ಅವ್ರ ಸರ್ ಪರಿಚಯ ಆದ್ಮೇಲೆ ಕೆಲವೊಂದು ತರಬೇತಿಗಳನ್ನ ಕೊಡ್ಸೋದಾಗಿರ್ಬೋದು, ಅಣಬೆ ಬೇಸಾಯ ಇಲಾಖೆಗಳಿಗೆ ಹೋಗ್ಬೋದಲ್ವಾ, ಯಾಕೆ ಅನುದಾನ ಪಡ್ಕೋಬಾರ್ದು ಅಂತ ಹೇಳಿದ್ರು. ಅದಾದ್ಮೇಲೆ ಆತ್ಮ ಯೋಜನೆ ಅಭಿಲಾಷ ಮತ್ತೆ ಶ್ರವಣ್ ಸರ್ ಪರಿಚಯ ಆದ್ರು. ಅವರು ಆತ್ಮ ಯೋಜನೆಯಲ್ಲಿ ಒಂದು ಸಂಘ ಮಾಡಿ ನಮ್ಮಿಂದ ಅನುದಾನಗಳು ಸಿಗುತ್ತೆ, ಮತ್ತೆ ಅನುದಾನಗಳ ಜೊತೆಗೆ ನಮ್ಮ ಇಲಾಖೆಗೆ ಬಂದಿರೋ ಅಂತ ಸೌಲಭ್ಯಗಳನ್ನ ಈಸಿಯಾಗಿ ಪಡ್ಕೋಬಹುದು, ರೆಗ್ಯುಲರ್ ಸಂಪರ್ಕ ಇರ್ತೀರಾ ನೀವು, ಯಾಕೆ ನೀವು ಸಂಘ ಮಾಡಬಾರ್ದು, ಜನರಿಗೂ ಹೆಲ್ಪ್ ಆಗುತ್ತೆ, ನಾವು ಕೂಡ 10,000 ರೂಪಾಯಿ ಅನುದಾನ ಅದಕ್ಕೂ ಹಾಕ್ತೀವಿ. ಕೃಷಿ ಇಲಾಖೆನಲ್ಲೂ ಹಲವಾರು ಯೋಜನೆಗಳಿದಾವೆ, ಮೋಟರ್ ಆಗಿರ್ಬೋದು, ಮತ್ತೆ ಕೆರೆ ಮಾಡಿಸೋ ಯೋಜನೆ, ಒಂದ್ ಕೆರೆನೂ ಕೂಡ ನಾನು ಕೃಷಿ ಇಲಾಖೆಯಿಂದ ಮಾಡಿಸ್ತೇ. ಅದಾದ್ಮೇಲೆ ಈ ತರ ಅನುದಾನಗಳನ್ನ ತಗೋಬಹುದು ಅಂತ ಹೇಳ್ಬಿಟ್ಟು ಹೇಳಿದ್ರು. ಅದಾದ್ಮೇಲೆ ಲಾಸ್ಟ್ ಇತ್ತೀಚೆಗೆ ನಮಗೆ ಮಂಜುಳಾ ಮೇಡಮ್ ಅಂತ ಒಬ್ರು ಪರಿಚಯ ಆದ್ರು ಹಾಸನ. ಇವರು ಕೂಡ ಯಾವ್ದಾದ್ರು ಫಂಕ್ಷನ್ ಗಳಿಗೆ ಇನ್ವೈಟ್ ಮಾಡೋದು, ಇನ್ವಾಲ್ವ್ ಮಾಡ್ಕೊಳ್ಳೋದು, ಆತರ ಈಗ ವಿಸಿಟ್ ಬರ್ತಾರೆ, ವಿಸಿಟ್ ಬಂದಾಗ ನೀವು ಆತರ ಅಲ್ಲ ಈ ತರ ಮಾಡಿ ಅಂತ ಹೇಳಿ ಹೇಳೋದು. ನರ್ಸರಿಗಳಿಗೆಲ್ಲ ಬೀಜಗಳನ್ನ ಕೊಡಿಸ್ತಾ ಇರೋದು ಶಿವಶಂಕರ್ ಸರ್ ಕೊಡಿಸ್ತಾ ಇದಾರೆ, KVK ತಗೋಬರ್ತಾ ಇದ್ದೀನಿ ನಾನು. ಅಕಸ್ಮಾತ್ ಆ KVK ಇಲ್ಲ ಅಂತಂದ್ರೆ ಬೇರೆ KVK ಕಾಂಟ್ಯಾಕ್ಟ್ ಕೊಡಿಸ್ತಾರೆ, ಆ ಕಾಂಟ್ಯಾಕ್ಟ್ ಮಾಡ್ಕೊಂಡು ನಾವು ಹೋಗಿ ತರಬೇಕಾಗಿಲ್ಲ. ಸೀಡ್ಸ್ ಗೆ ಇಂಥ ಸೀಡ್ಸ್ ಇಷ್ಟು ಬೇಕು ಅಂತ ಅಂದ್ರೆ ಅವ್ರು ಗೂಗಲ್ ಪೇ ಫೋನ್ ಪೇ ಮಾಡಿಸ್ಕೊಂಡು ಸೀಡ್ಸ್ ಮನೆಗೆ ಕಳಿಸ್ಕೊಡ್ತಾರೆ. ನಾನು ಮಾಡ್ತೀನಲ್ವಾ ಆ ಗಿಡನೂ ಕೂಡ ಅವ್ರು ಶಿವಶಂಕರ್ ಸರ್ ಸೇಲು ಕೂಡ ಮಾಡಿಸ್ತಾ ಇದಾರೆ. ಇವಾಗ ಸಾಮಾನ್ಯ ನಾನು ವಿಸಿಟ್ ಹೋಗ್ತಾ ಇದ್ದೀನಿ, KVK ಟ್ರೈನರ್ ಆಗಿಯೂ ಕೂಡ ಸಂಪನ್ಮೂಲ ವ್ಯಕ್ತಿಯಾಗಿ ಹೋಗ್ತಾ ಇದ್ದೀನಿ. ನರ್ಸರಿಗಳದ್ದು ಸ್ಟೂಡೆಂಟ್ಗಳಿರ್ತಾರೆ, ಅವ್ರಗಳಿಗೆ ಟ್ರೈನಿಂಗ್ ಕೊಡ್ತಾ ಇದ್ದೀನಿ. ಗ್ರಾಫ್ಟಿಂಗ್ ಆಗಿರ್ಬೋದು, ಏರ್ ಲೇಯರ್ ಆಗಿರ್ಬೋದು, ಮೆನ್ಸ್ ಕಟಿಂಗ್ಸ್ ಆಗಿರ್ಬೋದು, ಯಾವ ರೀತಿ ಮಾಡಬೇಕು ಅದನ್ನ, ಅಂದ್ರೆ ನಾವು ಬೆಳೆದ್ರೆ ಸಾಕಾಗಲ್ಲ, ನಮ್ಮ ಜೊತೆ ಎಲ್ಲರನ್ನೂ ಕೂಡ ಬೆಳೆಸ್ಬೇಕಾಗುತ್ತೆ. ನಾವು ಬೆಳೆದ್ರೆ ನಮ್ಮೊಂದು ಊರಿಗಾಗಿರ್ಬೋದು, ನಮ್ಮೊಂದು ತಾಲೂಕಲ್ಲಿ ಅಷ್ಟೇ ಡಿಸ್ಪ್ಯೂಟ್ ಮಾಡ್ಬೋದು. ಬೇರೆ ಊರಲ್ಲಿ ಬೇರೆ ಮಕ್ಕಳುಗಳು ನಮ್ಮ ಥರ ಬೆಳೀತಾರೆ ಅಂತಂದಾಗ ಅವ್ರಿಗೆ ಸಪೋರ್ಟ್ ಮಾಡೋದ್ರಲ್ಲಿ ತಪ್ಪಿಲ್ಲ. ಒಂದು, ನಮಗಂತೂ ಯಾರು ಸಪೋರ್ಟ್ ಮಾಡಲಿಲ್ಲ, ಅವಾಗಿಂದೂ ಸಪೋರ್ಟ್ ಮಾಡ್ಕೊ ಬರಲಿಲ್ಲ. ಇವಾಗ ಇತ್ತೀಚೆಗೆ ಅಧಿಕಾರಿಗಳು ಪರಿಚಯ ಆಗಿದ್ರೆ ಇವಾಗ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇದಾವೆ ನನಗೂ. ಇದನ್ನೊಂದು ಮಾಡಿದೀನಿ ಅಂತಂದ್ರೆ ಇದನ್ನ ಯಾಕೆ ನೀವು ಪರಿವರ್ತನೆ ಮಾಡಬಾರ್ದು ಅಂತ ಕೇಳಕ್ ಅಧಿಕಾರಿಗಳಿದ್ದಾರೆ. ಎಲ್ರಿಗೂ ಇದೇ ತರ ಸಿಗಲ್ಲ, 100ರಲ್ಲಿ 10-20 ಜನಕ್ಕೂ ಸಿಗ್ಬೋದು, 100 ಜನಕ್ಕೂ ಸಿಗಲ್ಲ. ಅಟ್ಲೀಸ್ಟ್ ನಾವು ಕಲ್ತಿದೀವಿ ಅಲ್ಲ, ನಾವು ಕಲ್ತಿದಿರೋದನ್ನ ಬೇರೆಯವ್ರು ಹೇಳ್ಕೊಡೋದ್ರಿಂದ ಅವ್ರಿಗೂ ಹೆಲ್ಪ್ ಆಗುತ್ತೆ, ಅವರು ನಮ್ ತರ ಬೆಳೀತಾರೆ ಅನ್ನೋ ಇಂಟ್ರೆಸ್ಟ್. ಸರ್, ಈಗಲೂ ಕೂಡ ನರ್ಸರಿಯನ್ನ ಮಾಡ್ತಾ ಇದೀರಾ ಅಲ್ವಾ? ಹೌದು ಸರ್, ಖಂಡಿತ ಮಾಡ್ತಾ ಇದೀವಿ. ಒಂದು ವರ್ಷದಲ್ಲಿ ಎಷ್ಟು ಗಿಡಗಳನ್ನು ಮಾಡ್ತಾರೆ ಮತ್ತೆ ಯಾವ್ಯಾವ ವಿಧದ ಗಿಡಗಳನ್ನ ಮಾಡಿ ಎಲ್ಲಿ ಮಾರಾಟ ಮಾಡ್ತೀರಿ? ಸರ್, ರೈತರಿಂದ ರೈತರಿಗೆ ನೇರವಾಗಿ ಮಾರುಕಟ್ಟೆ ಅಂತ ಹೇಳಿ ಬಿಡ್ತೀನಿ ನಾನು. ನನ್ನ ದಲ್ಲಾಳಿಗಳ ಮೂಲಕ ಯಾವತ್ತೂ ವ್ಯಾಪಾರ ಮಾಡ್ತಾ ಇಲ್ಲ, ರೈತರುಗಳೇ ಬರ್ತಾ ಇದ್ದಾರೆ. ಮೆಣಸು ಮಾಡ್ತೀನಿ, ಮೆಣಸು ಈ ವರ್ಷ ನಮಗೆ 25 ರೂಪಾಯಿವರೆಗೂ ಹೋಗಿದೆ, ನಂದು 18 ರೂಪಾಯಿವರೆಗೂ ಸೆಲ್ ಮಾಡಿದ್ದೀನಿ. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ಸೆಲ್ ಮಾಡಿಬಿಟ್ಟೆ ನಾನು. ಅಂದ್ರೆ ಗಿಡಗಳು ಬಂದ ತಕ್ಷಣ ಗ್ರೂಪ್ಗಳಿದೆ, ತಾಲೂಕ್ ಗ್ರೂಪು, ಡಿಸ್ಟ್ರಿಕ್ಟ್ ಗ್ರೂಪು, ಈ ತರ ಎಲ್ಲ ಗ್ರೂಪ್ಗಳಿಗೆ ನನ್ನನ್ನು ಕೂಡ ಆಡ್ ಮಾಡಿದ್ದಾರೆ ಅಧಿಕಾರಿಗಳು. ಆ ಗ್ರೂಪ್ಗಳಲ್ಲೆಲ್ಲ ಹಾಕ್ತೀನಿ, ಹಾಕಿ 8 ದಿವಸಕ್ಕೆ ಸೇಲ್ ಆಗ್ತಾ ಸ್ಟಾರ್ಟ್ ಆಗುತ್ತೆ. ಯಾವಾಗ ಮಾರ್ಕೆಟಿಂಗ್ ಹಂತಕ್ಕೆ ಬಂದಿದೆ ಗಿಡಗಳು ಅಂತ ಹೇಳಿ ಗೊತ್ತಾಗುತ್ತೆ. ಗೊತ್ತಾದ ತಕ್ಷಣ ಫೋಟೋ ತೆಗೆದು ಇಂತಿಂತ ಗಿಡಗಳಿದಾವೆ, ಇವಾಗ ಸೀಬೆ, ನಿಂಬೆ, ಪಪ್ಪಾಯ, ಅಡಿಕೆ, ಕಾಳುಮೆಣಸು, ಕಾಫಿ ಗಿಡ, ಸೀಂಟು ಅವ್ರ ಗ್ರಾಫ್ಟಿಂಗ್ ಕಾಫಿ ಗಿಡ, ಇವೆಲ್ಲ ಇದಾವೆ ಅಂತ ಹೇಳಿ ಮೆಸೇಜ್ ಹಾಕ್ತೀನಿ. ಅದ್ರ ರೇಟು ಕೂಡ ಅದರಲ್ಲೇ ಮೆಸೇಜ್ ಅಲ್ಲೇ ಟೈಪ್ ಮಾಡಿರ್ತೀವಿ. ಇವಾಗ ಸೀಂಟು ಅವ್ರ ಗ್ರಾಫ್ಟಿಂಗ್ 15 ರೂಪಾಯಿ ಸೆಲ್ ಮಾಡ್ತೀವಿ, ಅಡಿಕೆ ಏನಿಲ್ಲ ಅಂದ್ರೆ 23-25 ರೂಪಾಯಿವರೆಗೂ ಸೆಲ್ ಮಾಡ್ತೀವಿ, ಮೆಣಸು ಆದ್ರೆ 15-18 ರೂಪಾಯಿವರೆಗೂ ಸೆಲ್ ಮಾಡಿದೀವಿ, ಕಾಫಿ ಆದ್ರೆ 8-10 ರೂಪಾಯಿ ಸೆಲ್ ಮಾಡ್ಕೊಂತೀವಿ, ಕರಿಬೇವು ಆದ್ರೆ 40 ರೂಪಾಯಿ ಒಂದ್ ಗಿಡ ಸೆಲ್ ಮಾಡ್ತೀವಿ, ನಿಂಬೆ 10 ರೂಪಾಯಿ ಕೊಡ್ತೀವಿ, ಸೀಬೆ 10 ರೂಪಾಯಿ, ಪಪ್ಪಾಯ ಆದ್ರೆ ಮಾತ್ರ 10 ರೂಪಾಯಿ, ಹಿಂಗೆ ಎಲ್ಲ ಗಿಡನೂ ಕೂಡ ಸೆಲ್ ಮಾಡ್ತೀವಿ. ನುಗ್ಗೆ ಮಾಡ್ತೀನಿ, ನುಗ್ಗೆ 20 ರೂಪಾಯಿ ನಂಗೆ ಸೆಲ್ ಮಾಡ್ತೀನಿ, ಈ ತರ ಸೆಲ್ ಮಾಡ್ತೀವಿ ಸರ್. ಇತ್ತೀಚೆಗೆ ಡ್ರೋನ್ ಕೂಡ ತಗೊಂಡಿದ್ರ ಅಲ್ವಾ? ಹೌದು ಸರ್. ಹೇಗೆ ತಗೊಂಡ್ರಿ, ಎಲ್ಲಿ ನೀವು ಇದನ್ನ ಖರೀದಿ ಮಾಡಿದ್ರಿ? ಸರ್, ಇದು ಎಲ್ಲಿಂದ ಬರುತ್ತೆ ಏನು ಅಂತ ನನಗೂ ಫಸ್ಟ್ ಏನು ಗೊತ್ತಿರಲಿಲ್ಲ. ಶಿವಶಂಕರ್ ಸರ್ ಫೋನ್ ಮಾಡಿದ್ರು, ಹಿಂಗೊಂದು ಡ್ರೋನ್ ಟ್ರೈನಿಂಗ್ ಇದೆ, ಡ್ರೋನ್ ಕೊಡ್ತಾರೆ, ಹೊರಗಡೆ ಹೋಗಿ 15-15 ದಿವಸ ಇದು ಬರಬೇಕಾಗುತ್ತೆ, ಬೇರೆ ಕಂಟ್ರಿಗಳಿಗೆ ಕಳಿಸ್ತಾರೆ ಅಂತ. ನಾನು ಹೈದರಾಬಾದ್, ಚೆನ್ನೈ ಎರಡು ಕಡೆ ಟ್ರೈನಿಂಗ್ ಆಗಿದ್ದು. ಅದಕ್ಕೆ ಮುಂಚೆ ಇವರು ಕೋರ್ಮಂಡಲ್ ರಾಜಶೇಖರ್ ಸರ್ ಅಂತ ಹೇಳಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಪರಿಚಯ ಮಾಡಿಸಿದ್ರು. ಹಿಂಗಿದೆ ಅಂತ ಹೇಳಿ ಅವರು ಹೇಳಿದ್ರು, ಸಂಘದಲ್ಲಿರಬೇಕು, ಸೆಕೆಂಡ್ ಪಿ ಯು ಸಿ ಓದಿರ್ಬೇಕು, ಇಂಗ್ಲಿಷ್ ನಾಲೆಡ್ಜ್ ಇರಬೇಕು ಅಲ್ಪ ಸ್ವಲ್ಪನಾದ್ರೂ, ಮತ್ತೆ ಹೊರಗಡೆ ರೈತರುಗಳಿಗೆ ಸಂಪರ್ಕ ಕೊಡಬೇಕಾಗುತ್ತೆ, ಹೆಚ್ಚಿನದಾಗಿ ಬೇಡಿಕೆಗಳಿರುತ್ತೆ ಅಂತ ಟೈಮ್ನಲ್ಲಿ ನಿಮ್ಮ ಮನೆ ಕೆಲಸನೂ ಬಿಟ್ಟು ಬರಬೇಕಾಗುತ್ತೆ ಆತರ ಹೇಳಿದ್ರು. ಟ್ರೈನಿಂಗ್ ಅಟೆಂಡ್ ಮಾಡಿದೆ, ಸ್ಟಾರ್ಟಿಂಗ್ ಅಲ್ಲೇ ಚೆನ್ನೈಗೆ ಕಳಿಸಿದ್ರು, ಅಣ್ಣಾ ಯೂನಿವರ್ಸಿಟಿನಲ್ಲಿ ಟ್ರೈನಿಂಗ್ ಆಗಿದ್ದು. ಅಲ್ಲಿ 15 ದಿವಸ ಟ್ರೈನಿಂಗ್ ಆಯ್ತು, ಎಕ್ಸಾಮ್ ಕೂಡ ಇರುತ್ತೆ, ಪಾಸ್ ಮಾಡಬೇಕಾಗುತ್ತೆ. ಪ್ರಾಕ್ಟಿಕಲ್ ಥಿಯರಿ ಎರಡೂ ಇರುತ್ತೆ, ಎರಡರಲ್ಲೂ ಎಕ್ಸಾಮ್ ಇರುತ್ತೆ, ಥಿಯರಿನಲ್ಲೂ ಎಕ್ಸಾಮ್ ಇರುತ್ತೆ, ಪ್ರಾಕ್ಟಿಕಲ್ ಅನ್ನೂ ಎಕ್ಸಾಮ್ ಇರುತ್ತೆ. 10 ವರ್ಷಗಳ ಕಾಲ ಲೈಸೆನ್ಸ್ ಆಗುತ್ತೆ ಅದನ್ನು ಟ್ರೈನಿಂಗ್ ಮುಗಿಸ್ಕೊಂಬಂದ್ರೆ. ಅದಾದ್ಮೇಲೆ ನಮಗೆ ಅಗ್ರಿಕಲ್ಚರ್ ಡ್ರೋನ್ ಏನು, ಅಗ್ರಿಕಲ್ಚರ್ ಡ್ರೋನ್ ಹೆಂಗ್ ಸ್ಪ್ರೇ ಮಾಡಬೇಕು ಅಂತ ಹೇಳಿ ಹೈದರಾಬಾದಲ್ಲಿ ಮತ್ತೆ ಟ್ರೈನಿಂಗ್ ಅರೇಂಜ್ ಆಯಿತು. ಎರಡು ಹಂತದಲ್ಲಿ ಟ್ರೈನಿಂಗ್ ಆದ್ಮೇಲೆ ಎರಡು ಹಂತದಲ್ಲೂ ಸರ್ಟಿಫಿಕೇಟ್ ಆಗುತ್ತೆ. ಅಗ್ರಿಕಲ್ಚರ್ ಡ್ರೋನು ಅಷ್ಟೇ, ಯಾವ ರೀತಿ ಹ್ಯಾಂಡ್ಲ್ ಮಾಡಬೇಕಾಗುತ್ತೆ, ಮೆಡಿಸನ್ ಹಾಕೋದು, ಅಲ್ಪ ಸ್ವಲ್ಪ ಸ್ವಲ್ಪನಾದರೂ ಟ್ರೈನಿಂಗ್ ಆಗಿದೆ. ಕಂಪ್ಲೀಟು ಇನ್ನೊಂದು ಸ್ವಲ್ಪ ಟ್ರೈನಿಂಗ್ ಬೇಕು ಅಂತ ಲಾಸ್ಟ್ ಟೈಮ್ ವಿಸಿಟ್ ಬಂದಾಗ್ಲೂ ಮಾತಾಡಿದ್ವಿ, ನಡೀತಾ ಇದೆ. ಇವಾಗ ಎರಡು ಕಡೆ ಟ್ರೈನಿಂಗ್ ಆಗಿದೆ, ಹೋಗ್ತಾ ಇದ್ದೀನಿ ಕೂಡ, ಹೊರಗಡೆ ಸ್ಪ್ರೇ ಕೊಡ್ತಾ ಇದ್ದೀನಿ ಜನರಿಗೆ. ಕಾಲ್ ಬಂದಾಗ ಅಂತ ಕಾಲ್ನ ಅಟೆಂಡ್ ಮಾಡ್ಕೊಂಡು ಆ ಪ್ಲೇಸಲ್ಲಿ 8-10 ಎಕರೆ ಮೇಲಿದೆ ಅಂತಂದ್ರೆ ಈಗ ವೆಹಿಕಲ್ ಚಾರ್ಜಸ್ ನಮಗೆ ಬೀಳ್ತಾ ಇದೆ. ಈಗ ದೂರಕ್ಕೆ ತಗೋಗ್ತೀವಿ, ಇಲ್ಲಿಂದ ಸಕಲೇಶ್ಪುರಕ್ಕೆ ಹೋಗೋಕೆ 500 ರೂಪಾಯಿ ತಾ ಅಂತಾರೆ, ಅಲ್ಲಿಂದ ಆ ಕಡೆ ಕರೀತಾರೆ ಅಂದ್ರೆ ಮತ್ತೆ 500 ರೂಪಾಯಿ ಎಕ್ಸಸ್ 1 ರೂಪಾಯಿ. ಅವರು 2 ಎಕರೆ 1 ಎಕರೆ ಕರೆದ್ರು ಅಂದ್ರೆ ಹೋಗಕ್ಕಾಗಲ್ಲ. 10 ಎಕರೆ 15 ಎಕರೆ ಒಂದೇ ಕಡೆ ಇದ್ರೆ ಅಥವಾ ಆಚೆ ಈಚೆ ಅಕ್ಕಪಕ್ಕ ಇದ್ರು ಬರ್ತೀವಿ ಅಂತ ಹೇಳಿರ್ತೀವಿ, ಕರೆದಾಗ ಹೋಗಿ ಸ್ಪ್ರೇ ಮಾಡ್ಕೊಟ್ಟು ಬರ್ತಾ ಇದೀನಿ. ತರಬೇತಿನಲ್ಲಿ ಡ್ರೋನ್ ಬಗ್ಗೆ ನಿಮಗೆ ಏನೇನ್ ತರಬೇತಿ ಕೊಟ್ರು ಮತ್ತೆ ಏನೇನ್ ತಿಳ್ಕೊಳ್ಳಿಕ್ ಸಾಧ್ಯ ಆಯ್ತು? ಇವತ್ತು ತುಂಬಾ ಜನರಿಗೆ ಡ್ರೋನ್ ಅಂದ್ರೆ ಏನು ಅಂತ ಹೇಳಿ ಗೊತ್ತಿಲ್ಲ, ಹಾಗಾಗಿ ಡ್ರೋನ್ ಅಂದ್ರೆ ಏನು ಅನ್ನೋಂಥದ್ದನ್ನ ಸಂಕ್ಷಿಪ್ತವಾಗಿ ಹೇಳಿ. ತರಬೇತಿಗೆನಲ್ಲಿ ಕಂಪ್ಲೀಟ್ ಇಂಗ್ಲಿಷ್ ಇರುತ್ತೆ ಸರ್, ಹೆಚ್ಚಿನ ಅಂಶ ಇಂಗ್ಲಿಷ್ ಇರುತ್ತೆ. ಅದನ್ನ ಇವ್ರು ನಮ್ಮ ಕೋರ್ಮಂಡಲ್ ಕಂಪ್ನಿಯಿಂದ ಒಬ್ರು ಕೋಆರ್ಡಿನೇಟರ್ ನ ಹಾಕಿರ್ತಾರೆ, ಅವ್ರು ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಅಲ್ಲಿ ಡ್ರೋನ್ ಯಾವ ರೀತಿ ಮಾಡ್ತಾರೆ, ಡ್ರೋನ್ ಅಲ್ಲಿ ಬ್ಯಾಟ್ರಿ ಹೆಂಗ್ ಫಿಕ್ಸ್ ಮಾಡ್ಬೇಕು, ಬ್ಯಾಟ್ರಿಗಳಲ್ಲಿ ಎಷ್ಟು MM ಇರುತ್ತೆ, ಆತರ ಎಲ್ಲ ಒಂದಷ್ಟು ಟ್ರೈನಿಂಗ್ ಗಳನ್ನ ಕೊಡ್ತಾ ಬರ್ತಾರೆ. ಫಸ್ಟ್ ಥಿಯರಿನಲ್ಲಿ ಫುಲ್ ಫ್ಲೈಟ್ ಯಾವ ರೀತಿ ಹರಿಸೋದು ಅಲ್ಲಿವರೆಗೂ ಕೊಟ್ಕೊಂಡು ಹೋಗಿರ್ತಾರೆ. ಪ್ರಾಕ್ಟಿಕಲ್ ಹೋದಾಗ ಡ್ರೋನ್, ಚಿಕ್ಕ ಡ್ರೋನ್ ಇರುತ್ತೆ, ಅದರಲ್ಲಿ ಫಸ್ಟ್ ಕ್ಯಾಮ್ರಾ ಅವನ್ನೆಲ್ಲ ಯೂಸ್ ಮಾಡುವಂತ ಡ್ರೋನ್ ಗಳು ಕೂಡ ಇದೆ, ಸರ್ವೆ ಮಾಡುವಂತ ಡ್ರೋನ್ ಗಳಿದೆ. ಯಾವ್ಯಾವ ತರ ಇದೆ ಅಂತ ಹೇಳೋಕೆ ಅಸಾಧ್ಯ. ಆತರ ಇದೆ ಇವಾಗೆಲ್ಲ, ಮೆನ್ಯೂರು ಆಗಿರ್ಬೋದು, ಭತ್ತಗಳನ್ನ ನಾಟಿ ಮಾಡೋದ್ರ ಬದಲು ಅದರಲ್ಲೇನೆ ಹಾಕ್ತಾ ಇದ್ದಾರೆ, ಉಗ್ಗುತ್ತಾರೆ ಅಂತ ಹೇಳ್ತಾರೆ. ಅದನ್ನ ಡ್ರೋನ್ ಮೂಲಕ ಹಾಕುವಂತದ್ದಿದೆ, ಆ ಟೈಪ್ ಇದೆ. ಅದು ಬಿಟ್ಟರೆ ಸ್ಪ್ರೇ ಮಾಡೋಕಿದೆ. ಈಗ ನಮಗೆ ಟ್ರೈನಿಂಗ್ ಆಗಿರೋದು ಸ್ಪ್ರೇ ಮಾಡುವಂತ ಡ್ರೋನ್ ಟ್ರೈನಿಂಗ್ ಆಗಿದೆ. ಅದು ಯಾಕೆ ಯೂಸ್ ಮಾಡಬೇಕು ಅನ್ನೋದಂತ ತಗೊಂಡ್ರೆ ನಮಗೆ ಒಂದು ಲೇಬರ್ ಕಾಸ್ಟ್ ಉಳಿಯುತ್ತೆ, ಎರಡನೇದು ಅವರು ಏನ್ ಮೆಡಿಸನ್ ಯೂಸ್ ಮಾಡ್ತಾರೆ ಅದು 200 ಲೀಟರ್ ನೀರ್ ಬೇಕಾಗುತ್ತೆ. ಡ್ರೋನಿಗೆ 10 ಲೀಟರ್ ಇದ್ರೆ 200 ಲೀಟರ್ ಸಮ ಆಗುತ್ತೆ, ಮೆಡಿಸನ್ ಉಳಿಯುತ್ತೆ. 75% ಹಾಕಿದ್ರೆ ಸಾಕು ಡ್ರೋನಿಗೆ. ಅದೇ ಲೇಬರ್ ಕೈಲಿ ಹೊಡಿಸ್ತೀವಿ ಅಂತಂದ್ರೆ ಫುಲ್ 100% ಹಾಕಬೇಕಾಗುತ್ತೆ, ಅದರದ್ದು ಕೂಡ ಚಾರ್ಜಸ್ ಉಳಿಯುತ್ತೆ. ಮತ್ತೆ ಇನ್ನೊಂದ್ ಏನಂದ್ರೆ ಸೂಕ್ಷ್ಮಾಣು ಜೀವಿಗಳು ಎರೆಹುಳುಗಳೆಲ್ಲ ನಾಶ ಆಗುತ್ತೆ ನಾರ್ಮಲ್ ಆಗಿ ಜನರ ಹತ್ರ ಹೊಡಿಸೋದ್ರಿಂದ. ಅದೇ ಈ ಡ್ರೋನ್ ಅಲ್ಲಿ ಸ್ಪ್ರೇ ಮಾಡೋದ್ರಿಂದ ಒಂದೇ ಸಮ ಬೆಳೆ ಮೇಲೂ ಸ್ಪ್ರೇ ಆಗುತ್ತೆ, ಸೂಕ್ಷ್ಮಾಣು ಜೀವಿಗಳಿಗೂ ತೊಂದರೆ ಆಗಲ್ಲ. ಯಾಕಂದ್ರೆ ಅದ್ ಬೆಳೆ ಎಷ್ಟರಿಂದ ಇರುತ್ತೆ ಅಷ್ಟರಿಂದ ಮೇಲ್ಗಡೆ ಕುಡಿಯುತ್ತೆ, ಅಥವಾ ತುಂತುರು ಹನಿಗಿಂತ ಸಣ್ಣ ಹನಿ ಇರೋದ್ರಿಂದ ಅದ ಅಷ್ಟು ಭೂಮಿಗೆ ಎಫೆಕ್ಟ್ ಆಗಲ್ಲ, ತೊಂದರೆ ಆಗಲ್ಲ. ಬೆಳೆಗಳಿಗೆ ಏನಾಗಬೇಕು ಅದು ಕೆಳಗಡೆಯಿಂದ ಅಡಿಯಲ್ಲೇನು ಮಗುಚಿ ಹೊಡೆಯೋದ್ರಿಂದ ಬೆಳೆಗಳು ತುಂಬಾ ಚೆನ್ನಾಗೂ ಬರುತ್ತೆ, ಒಂದು ಭೂಮಿಗೂ ಹಾನಿ ಆಗಲ್ಲ. ಹಂಗಾಗಿ ಪ್ರಕೃತಿನೂ ಕಾಪಾಡ್ಕೋಬೇಕು. ಮುಂದೆ ಮುಂದೆ ಏನಾಗುತ್ತೆ ಏನ ಹೇಳಕ್ಕೆ ಬರಲ್ಲ ಅಂತ ಪರಿಸ್ಥಿತಿಗೆ ನಾವು ತಲುಪ್ತೀವಿ. ಅದನ್ನ ಇವತ್ತಿನ ನಾವು ಕಾಪಾಡುವಂತ ಕೆಲಸ ನಾವು ಮಾಡ್ಕೋಬೇಕಾಗುತ್ತೆ ಸರ್. ನಿಮ್ ಜೊತೆ ಎಷ್ಟು ಜನ ತರಬೇತಿಗೆ ಬಂದಿದ್ರು? ಸರ್, ನನ್ನ ಬ್ಯಾಚ್ ಅಲ್ಲಿ 30 ಜನ ಇದ್ವಿ. ಟೋಟಲ್ ಆಗಿ ನಾನು ಹೈದರಾಬಾದ್ ಲಾಸ್ಟ್ 3ನೇ ರೌಂಡ್ ಅಲ್ಲಿ ಟ್ರೈನಿಂಗ್ ಹೋದಾಗ 100 ಮೆಂಬರ್ಸ್ ಒಂದೇ ಕಡೆ ಇದ್ವಿ. ಇನ್ನೊಂದು 40 ಜನ ಧಾರವಾಡ ಅಲ್ಲಿ ಇದ್ರು. ಟೋಟಲ್ 200 ಜನ ಹತ್ರ ಟ್ರೈನಿಂಗ್ ಆಗಿದೆ. ಎಷ್ಟು ಜನ ಮಹಿಳೆಯರಿದ್ರು? ಆಲ್ ಓವರ್ ಭಾರತದಲ್ಲಿ ಆಗ್ತಾ ಇರೋಂತದ್ದು ಇದು ಪ್ರಾಜೆಕ್ಟ್. ಪ್ರತಿಯೊಬ್ರು ಇದ್ದಿದ್ ಮಹಿಳೆಯರೇ. ನಮ್ ಕರ್ನಾಟಕದಲ್ಲಿ ಈಗ ಹತ್ತತ್ರ ಒಂದು 60-70 ಡ್ರೋನ್ ಗಳು ಬಂದಿದೆ ಕರ್ನಾಟಕಕ್ಕೆ. ಈಗ ನಿಮ್ಮ ಡ್ರೋನ್ ಸೇವೆಯನ್ನ ಇಲ್ಲಿ ಸದ್ಬಳಕೆ ಮಾಡ್ಕೊಳ್ತಿದ್ದಾರೆ, ಎಲ್ಲೆಲ್ಲಿ ಹೋಗಿ ಮಾಡ್ತಾ ಇದ್ದೀರಾ? ನಾನು ಮಲ್ಪಟ್ಟಣ ಹೋಗಿದ್ದೀನಿ, ಅಲ್ಲಿ ವರ್ಕ್ ಮಾಡಿ ಬಂದಿದ್ದೀನಿ. ಇಲ್ಲಿ ನಮ್ ಲೋಕಲ್ ಸ್ಪ್ರೇ ಮಾಡೋ ಅಷ್ಟರಲ್ಲಿ ನನಗೆ ಟೆಕ್ನಿಕಲ್ ಇಶ್ಯೂಸ್ ಜಾಸ್ತಿ ಆಯ್ತು, ಡ್ರೋನ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು, ಮರಕ್ ಬಿಡದು. ಮತ್ತೆ ನೆಟ್ವರ್ಕ್ ತುಂಬಾ ಇಂಪಾರ್ಟೆಂಟ್ ಸರ್ ಇದು ಡ್ರೋನ್ಗೆ. ಯಾಕಂದ್ರೆ ಅದು ಡ್ರೋನ್ ಹಾರಬೇಕು ಅಂದ್ರೆ ನೆಟ್ವರ್ಕ್ ಬೇಕು, ನೆಟ್ ಕನೆಕ್ಟ್ ಎಲ್ಲ ಇರಬೇಕು. ಸೊ ಅದು ಡಿಸ್ಕನೆಕ್ಟ್ ಆಯ್ತು ಅಂದ್ರೆ ಡ್ರೋನ್ ನಾವು ಹೇಳ್ದಂಗೆ ಕೇಳೋದೇ ಇಲ್ಲ ಅದು. ಅದ್ರ ಪಾಡಿಗೆ ಅದ್ ಹೆಂಗ್ ಬೇಕು ಹಂಗ್ ವರ್ತನೆ ಮಾಡಕ್ ಸ್ಟಾರ್ಟ್ ಆಗುತ್ತೆ. ಅಥವಾ ಗಾಳಿ ಹೆವಿ ಐತೆ ಅಂದ್ರೂ ನಾವು ಡ್ರೋನ್ ವರ್ಕ್ ಮಾಡಕ್ ಆಗಲ್ಲ. ಗಾಳಿ ಹೆವಿ ಇತ್ತು ಅಂತಂದ್ರೆ ಏನಾಗುತ್ತೆ, ಹೋಗಿ ಮರಕ್ ಟಚ್ ಆಗೋದು ಅಥವಾ ಬೇರೆ ಎಕ್ಸಸ್ ಜಾಗಕ್ಕೆ ಹಾರೋದು ಆತರ ಎಲ್ಲ ಆಗುತ್ತೆ. ಆತರ ಏನು ಇಲ್ಲೇ ಇರೋ ಅಂತ ಜಾಗದಲ್ಲೇ ಸ್ಪ್ರೇ ಮಾಡ್ಬೇಕಾಗುತ್ತೆ. ಜನರಿಗೆ ಅನುಕೂಲ ಆಗ್ತಾ ಇದೆ, ಜನರ ಬೇಡಿಕೆ ಜಾಸ್ತಿ ಇದೆ. ಡ್ರೋನ್ ನಾವ್ ಹೇಳ್ದಂಗೆ ಕೇಳ್ತು ಅಂದ್ರೆ ಖಂಡಿತ ಸರ್ವಿಸ್ ಕೊಡ್ಬೋದು. ಅದು ಸ್ವಲ್ಪ ಪ್ರಾಬ್ಲಮ್ ಇರೋದನ್ನ ಕ್ಲಿಯರ್ ಆದ್ರೆ ಆರಾಮಾಗಿ ಇದ ಮಾಡ್ಬೋದು. ಅಂದ್ರೆ ನೆಟ್ವರ್ಕ್ ಇಶ್ಯೂಸ್ ಅಂದ್ರೆ 3-4 ಸಿಮ್ ಇಡಬೇಕಾಗುತ್ತೆ, ಟ್ರಾವೆಲಿಂಗಿಗೆ ಹೊರಗಡೆಗೆ ವೆಹಿಕಲ್ ಬೇಕಾಗುತ್ತೆ, ಬ್ಯಾಟ್ರಿಗಳು ಜಾಸ್ತಿ ಇಟ್ಕೋಬೇಕಾಗುತ್ತೆ, ಅಥವಾ ಆ ಏರಿಯಾದಲ್ಲಿ ಒಂದ್ ಮನೆಗಳಿರ್ಬೇಕು ಅದು ಚಾರ್ಜ್ ಮಾಡ್ಕೊಳ್ಳಬೇಕು. ಒಂದ್ ಫ್ಲೈಗೆ 2 ಬ್ಯಾಟ್ರಿ ಖಾಲಿ ಆಗುತ್ತೆ, ಮತ್ತೆ 30 ನಿಮಿಷ ಇಟ್ಕೊಂಡು ಚಾರ್ಜ್ ಮಾಡಿ ಮತ್ತೆ ತಗೋಬರ್ಬೇಕಾಗುತ್ತೆ. ನಮ್ಗೆ ಇವಾಗ ಇರೋ 8 ಬ್ಯಾಟ್ರಿ 4 ಎಕರೆ ಹೊಡೆಯೋಷ್ಟ್ರಲ್ಲಿ ಬ್ಯಾಟ್ರಿ ಖಾಲಿ ಆಗ್ಬಿಡುತ್ತೆ. ಮನೆಗಳ ಹತ್ರ ಇದ್ರೆ ಓಕೆ, ಮತ್ತೆ ಎಕ್ಸಸ್ ಜಾಗನ ಸ್ಪ್ರೇ ಮಾಡಬಹುದು. ಮನೆ ಹತ್ರ ಇಲ್ಲ ಅಂದ್ರೆ ತುಂಬಾ ಇಶ್ಯೂಸ್ ಆಗುತ್ತೆ ನಮ್ಗೆ. ಅದರಿಂದ ಹೋಗಿದ್ದು ಖರ್ಚುನು ಕೂಡ ಬರಲ್ಲ, ಒಂದೊಂದ್ ಟೈಮ್ ತೀರಾ ದೂರಕ್ಕೆ ಹೋಗಿದೀವಿ ಅಂದ್ರೆ ಆತರ ಆಗ್ಬಿಡುತ್ತೆ. ಅದಕ್ಕಿಂತ ಒಂದು ಜನರೇಟರ್ ಆತರ ಏನಾದ್ರೂ ನಮಗೆ ಸೌಲಭ್ಯ ಕೊಡೋದ್ರಿಂದ ಅದನ್ನು ಕೂಡ ಹೆಲ್ಪ್ ಆಗುತ್ತೆ ಸರ್ ಜನರಿಗೆ. ಡ್ರೋನ್ ಅಲ್ಲಿ ಸಿಂಪಡಣೆ ಮಾಡ್ತಕ್ಕಂಥದ್ದು ಕೃಷಿಕರಿಗೆ ಲಾಭದಾಯಕ ಅಂತೀರಾ? ಖಂಡಿತ ಸರ್, ಲಾಭದಾಯಕ ಆಗೇ ಆಗುತ್ತೆ. ಯಾಕಂದ್ರೆ 10 ಲೀಟರ್ ನೀರಲ್ಲಿ 1 ಎಕರೆ ಸ್ಪ್ರೇ ಮಾಡ್ತೀವಿ, ಜನರು ಆದ್ರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಸ್ಪ್ರೇ ಮಾಡ್ಬೇಕು 1 ಎಕರೆ ಮಾಡ್ತೀವಿ ಅಂದ್ರೆ ನಾವ್ ಅದನ್ನ 6-7 ನಿಮಿಷದಲ್ಲಿ ಸ್ಪ್ರೇ ಮಾಡ್ತೀವಿ. ಅದೇ ಜನರು ಮಾಡಿದ್ರೆ ಬೆಳಿಗ್ಗೆ ಸಂಜೆವರೆಗೂ ಮಾಡಿದ್ರು ಕಂಪ್ಲೀಟ್ ಆಗುತ್ತಾ ಇಲ್ವಾ ಅನ್ನೋದಂತೂ 200 ಲೀಟರ್ ನೀರ್ ಬೇಕಾಗುತ್ತೆ. ಆದ್ರೆ ನಾವು 10 ಲೀಟರ್ ಎಲ್ಲ ಮುಗಿಸ್ಬಿಡ್ತೀವಿ, 75% ಸಾಕಾಗುತ್ತೆ ನಾವು ಸ್ಪ್ರೇ ಮಾಡೋದಿಕ್ಕೆ. ಹಂಗಾಗಿ ಖಂಡಿತ ಲಾಭದಾಯಕ ಇದೆ ಇದೆ ಸರ್. ಏನು ಚಾರ್ಜಸ್ ಮಾಡ್ತೀರಾ 1 ಎಕರೆಗೆ ಅಥವಾ ಗಂಟೆಗೆ? ಗಂಟೆ ಅಂತ ಬರಲ್ಲ ಸರ್, ಅದು 1 ಎಕರೆನ 7 ನಿಮಿಷದಲ್ಲಿ ಕಂಪ್ಲೀಟ್ ಮಾಡ್ತೀವಿ. 1 ಎಕರೆ 7 ನಿಮಿಷದಲ್ಲಿ ಕಂಪ್ಲೀಟ್ ಮಾಡೋದ್ರಿಂದ ನಮಗೆ ಅದು 500-550 ರೂಪಾಯಿ ಚಾರ್ಜ್ ಮಾಡ್ತೀವಿ. ಅದು ಮೆಡಿಸನ್ ಎಲ್ಲ ರೈತರದ್ದೇ ಇರುತ್ತೆ ಸರ್. ಇದೆಲ್ಲದರ ಜೊತೆಗೆ ಒಂದಷ್ಟು ಜೇನು ಸಾಕಾಣಿಕೆ ಮಾಡ್ತೀರಾ, ಮೀನ್ ಸಾಕಾಣಿಕೆ ಮಾಡ್ತಿದ್ದೀರಿ, ಮತ್ತೆ ಎರೆಹುಳು ಗೊಬ್ಬರವನ್ನು ಕೂಡ ಉತ್ಪಾದನೆ ಮಾಡ್ಕೊಳ್ತಿದ್ದೀರಿ, ಇದರಿಂದ ಎಲ್ಲ ಏನ್ ಅನುಕೂಲ ಆಗ್ತಾ ಇದೆ ಸರ್? ಜೇನು ಸಾಕಾಣಿಕೆ ಮಾಡೋದು ಮೊದಲನೇದಾಗಿ ಬೆಳೆಗಳಲ್ಲಿ ನಾವ್ ಏನ್ ಬೆಳೀತಾ ಇದೀವಿ ಆ ಬೆಳೆ ಹೆಚ್ಚಳ ಆಗುತ್ತೆ, ಪರಾಗ ಬೇಕು ಅಲ್ವಾ. ನಾವೀಗ ಪರಾಗ ಎಲ್ಲಿಂದ ತರಕಾಗುತ್ತೆ, ಎಲ್ಲೋ ಕೊಂಡ್ಕೊಂಡ್ ಬಂದ್ ಇಡೋ ಅಂತದಲ್ಲ ಪರಾಗ ತಂದು. ಅದೇ ಜೇನ ಸಾಕಾಣಿಕೆ ಮಾಡೋದ್ರಿಂದ ಇಳುವರಿ ಜಾಸ್ತಿ ಬರುತ್ತೆ ಸರ್. ರೆಗ್ಯುಲರ್ ಆಗಿ ಏನು ಇಳುವರಿ ತೆಗಿತಾ ಇದ್ವೋ ಅದಕ್ಕಿಂತ ನಮ್ ತೋಟ ಅಷ್ಟೇ ಅಲ್ಲ, ನಮ್ಮ ಅಕ್ಕಪಕ್ಕ ತೋಟಗಳಲ್ಲೂ ಪರಾಗ ಆಗೋದ್ರಿಂದ ಜಾಸ್ತಿ ಇಳುವರಿ ಬರ್ತಾ ಇದೆ. ಒಂದು ಎರೆಹುಳು ತೊಟ್ಟಿನ ಮಾಡ್ಕೊಂಡಿರೋದು ನಮ್ ಎಲ್ಲಾ ಗಿಡಗಳಿಗೂ ಕೂಡ ಗೊಬ್ಬರ ಹಾಕೋದಕ್ಕಿಂತ ಇದು ತುಂಬಾ ಸ್ಮೂತ್ ಆಗಿ ಪುಡಿಯಾಗಿರುತ್ತೆ. ಎಲ್ಲಿಂದ ಎಲ್ಲಿಗೂ ತಾಂಡೋಗಿ ಹಾಕೋಕು ಈಸಿ ಆಗುತ್ತೆ, ಯಾವ ಟೈಮ್ ನಲ್ಲಿ ಬೇಕಾದ್ರೂ ಹಾಕ್ಬೋದು. ನೀರು ಹಾಕ್ತಾ ಇರ್ತೀವಿ ಅಲ್ಲ, ಆ ನೀರಿಗೂ ಕೂಡ ಹಾಕ್ಬೋದು, ಅಥವಾ ಮಳೆಗಾಲದಲ್ಲೂ ಕೂಡ ಯೂಸ್ ಮಾಡ್ಕೋಬಹುದು. ಒಂದ್ಸತಿ ಎರೆಹುಳು ತಂದ್ಬಿಟ್ರೆ ಅದಕ್ಕೆ ವೇಸ್ಟ್ ಮನೆ ಸುತ್ತ ಇರೋ ವೇಸ್ಟ್ ತಗೊಂಡು ಹಾಕಿದ್ರು ಕೂಡ ಯೂಸ್ ಆಗುತ್ತೆ. ಅದ್ರ ಜೊತೆಗೆ ವೇಸ್ಟ್ ಡಿಕಂಪೋಸರ್ ಯೂಸ್ ಮಾಡ್ತೀವಿ. ಈ ವೇಸ್ಟ್ ಡಿಕಂಪೋಸರ್ ಎಲ್ಲೆಲ್ಲಿ ಜಾಸ್ತಿ ವೇಸ್ಟ್ ಇದೆ ಅದಕ್ಕೆ ಹಾಕ್ಬಿಟ್ರೆ ತನ್ನಷ್ಟಕ್ಕೆ ತಾನೇ ಗೊಬ್ಬರ ಆಗ್ಬಿಡುತ್ತೆ ಸರ್, ಚೆನ್ನಾಗಾಗುತ್ತೆ, ಅದು ಬೆಳೆಗಳು ಚೆನ್ನಾಗ್ ಬರುತ್ತೆ. ಒಟ್ಟಾರೆ ಕೃಷಿ ಬದುಕು ಏನ್ ಅನ್ಸುತ್ತೆ ಸುಮಾರು ನಿಮ್ಗೆ? ಸರ್, ಕೃಷಿನೇ ಖುಷಿ ಆಗ್ಬಿಟ್ಟಿದೆ ನಮ್ಗೆ. ಹೆಂಗೆ ಅಂತಂದ್ರೆ, ಒಂದು ಫಸ್ಟ್ ಕೃಷಿ ಇಲ್ದಲೇನೆ ನನ್ ಕೆ ವಿ ಕೆ ಸಂಪರ್ಕ ಮಾಡ್ತಿರ್ಲಿಲ್ಲ. ಅಲ್ಲೂ ಕೂಡ ಹೆಚ್ಚಿನದಾಗಿ ಸ್ಟೂಡೆಂಟ್ ಗಳಿಗೆ ಪಾಠ ಮಾಡ್ತಾ ಇದ್ದೀನಿ ಈಗ. ಅದೊಂದು ಹೊಸ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಸಕಲ ಮಾಸ್ಟರ್ ಟ್ರೈನರ್ ಆಗಿದ್ದೀನಿ ಒಂದು. ಅದ್ರಲ್ಲೂ ಕೂಡ ರೈತರುಗಳಿಗೆ ಹೆಲ್ಪ್ ಆಗ್ತಾ ಇದೆ, ಸಾಮಾನ್ಯ ಜನರಿಗೂ ಹೆಲ್ಪ್ ಆಗ್ತಾ ಇದೆ. ಇವತ್ತು ನಾನೊಂದು ಮನೆ ಮಾಡ್ತಾ ಇದ್ದೀನಿ ಹೊಸದಾಗಿ ಅಂತಂದ್ರೆ, ನನ್ನ ಕೃಷಿನೇ ನನ್ನ ಕೈ ಹಿಡ್ದಿರೋದು ಸರ್. ಬೇರೆ ಆದಾಯದ ಮೂಲಗಳು ಯಾವ್ದು ಇರ್ಲಿಲ್ಲ. ಅದ್ರ ಜೊತೆಗೆ ನಾವೇನ್ ಮಾಡ್ತೀವಿ, ಆದಾಯ ಬೇಕು ಅನ್ನೋದಕ್ಕೆ ಸ್ಟಾಲ್ ಗಳನ್ನ ಹಾಕ್ತಿವಿ, ಮೌಲ್ಯವರ್ಧನೆ ಮಾಡ್ಕೊಂಡು ಸ್ಟಾಲ್ ಗಳನ್ನ ಹಾಕ್ತಿವಿ, ಅದರಿಂದ ಸ್ವಲ್ಪ ಇನ್ಕಮ್ ಬರುತ್ತೆ. ಈ ಟೈಪ್ ಮಾಡ್ಕೊಂಡು ಅದೇ ನನ್ನ ಮನೆ ಕಟ್ಟೋದಕ್ಕೆ ಸ್ಫೂರ್ತಿನೇ ನನ್ನ ಜಮೀನು, ನನ್ನ ಕೃಷಿ ಅಂತ ಹೇಳ್ಬೋದು ಸರ್. ಮನೆಯವರು ಹೇಗೆ ಸಹಕರಿಸ್ತಾರೆ ನಿಮ್ಮ ಕೆಲಸ ಕಾರ್ಯಗಳಿಗೆ? ಖಂಡಿತ ಸಹಕರಿಸ್ತಾರೆ, ಅದೇ ಸರ್ ಇಂಪಾರ್ಟೆಂಟ್. ಹೆಣ್ಮಕ್ಳು ಹೊರಗಡೆ ಹೋಗ್ತಾರೆ ಅಂತಂದ್ರೆ ಎಲ್ಲರ ಮನೇಲೂ ಏ ಬೇಡ, ಅಲ್ಲೋದ್ರೆ ಹೆಂಗಾಗುತ್ತೆ, ಇಲ್ಲೋದ್ರೆ ಹಿಂಗಾಗುತ್ತೆ, ಹೋದ್ರೆ ಯಾರಾದ್ರೂ ಏನಾರ ಅಂತಾರೆ ಅನ್ನೋ ಜನರ ಮಧ್ಯದಲ್ಲಿ ನನ್ ಗಂಡನೇ ವಿಶೇಷ ಅಂತ ಹೇಳ್ಕೋಬಹುದು. ಯಾಕಂದ್ರೆ ನಾನು ಎಲ್ಲಿಗೆ ಹೊರಡ್ತೀನಿ ಅಂದ್ರೆ ಏನೇ ಮಾಡು ಒಳ್ಳೇದ್ ಮಾಡು ಒಳ್ಳೇದಾಗು, ನನ್ನ ಸಪೋರ್ಟ್ ಸಂಪೂರ್ಣವಾಗಿದೆ. ಈಗ 15 ದಿವಸ ನಾನು ಚೆನ್ನೈಗೆ ಹೋಗಿದ್ದೀನಿ, ಹೈದರಾಬಾದ್ ಹೋಗಿದ್ದೀನಿ, 15 ದಿವಸ ಒಂದೊಂದು ಟೈಮ್ ಬಿಟ್ಟು ಹೋಗಿರೋದು 3-4 ಸಲ ಹೋಗಿದ್ದೀವಿ. ಯಾವುದೇ ಟ್ರೈನಿಂಗ್ ಆಗಿರ್ಬೋದು, ಎಲ್ಲಿಂದ ಎಲ್ಲಿಗೆ ಹೋಗೋದಾಗಿರ್ಬೋದು, ಕರ್ಕೊಂಡೋಗಿ ಅವರೇ ಬಿಡೋದು, ಕರ್ಕೊಬರೋದು, ಅರ್ಧ ರಾತ್ರಿಲೆಲ್ಲ ಬಂದಿರೋದು ಇದೆ. ಕೆ ವಿ ಕೆಗಳಿಗೆಲ್ಲ ವಿಸಿಟ್ ಹೋದಾಗಿರ್ಬೋದು, ಜಿ ಕೆ ವಿ ಕೆ ಮೇಳಗಳಿಗೆ ಹೋದಾಗಿರ್ಬೋದು, ಎಷ್ಟೊತ್ತಲ್ಲಿ ಬಂದ್ರು ಹೊರಗಡೆಗೆ ಬಳ್ಳಪೇಟೆವರೆಗೂ ಬಂದು ಕರ್ಕೊಬರೋದು ಎಲ್ಲ ಮಾಡ್ತಾ ಇದಾರೆ. ನಾನು ಯಾವ್ದಕ್ಕೆ ಕೈ ಹಾಕ್ತೀನಿ ಅದಕ್ಕೆ ನಾನು ಇದ್ದೀನಿ ಜೊತೆ ನಿನ್ ಮುಂದಕ್ಕೆ ಹೋಗು ಅಂತಾರೆ. ಜೊತೆ ಕೈ ಹಿಡ್ಕೊಂಡ್ ಬರಕಂತೂ ಆಗಲ್ಲ, ಯಾಕಂದ್ರೆ ಒಬ್ರು ಕೃಷಿ ಮಾಡ್ಬೇಕು, ಇನ್ನೊಬ್ರು ಹೊರಗಡೆ ಹೋಗ್ಬೇಕು. ಕೃಷಿ ಬಿಟ್ಟು ಕಡೆ ಈ ಕಡೆ ಹೋದ್ವಿ ಅಂದ್ರೆ ಇಲ್ಲಿ ಕೃಷಿ ಹಾಳಾಗುತ್ತೆ, ನಮ್ ಲಾಭನೂ ಹಾಳಾಗುತ್ತೆ, ಎರಡನ್ನೂ ಮೇಂಟೈನ್ ಮಾಡ್ಬೇಕು. ಅಲ್ಲಿ ಹೋಗಿ ಬಂದ ತಕ್ಷಣನೇ ನಾವು ಕೃಷಿಗೆ ಹೋಗ್ಲೇಬೇಕು. ನಮ್ ಕೃಷಿನೇ ಜೀವನಾಡಿ, ಏನೇ ಆದ್ರೂ ಇಷ್ಟಪಟ್ಟು ಮಾಡಿರೋ ಅಂತ ಕೃಷಿನ ಯಾವ್ದೇ ಕಾರಣಕ್ಕೂ ಬಿಡೋಕಾಗಲ್ಲ. ಸೊ ಹಂಗಿರುವಾಗ ತುಂಬಾ ಸಪೋರ್ಟ್ ಮಾಡ್ತಾರೆ ಸರ್ ನಮ್ಮನೆಯವರು. ಇದೆಲ್ಲದರ ಜೊತೆಗೆ ಆನೆ ಜೊತೆ, ನವಿಲಿನ ಜೊತೆ, ಮಂಗಗಳ ಜೊತೆ, ಹಂದಿಗಳ ಜೊತೆ ಕೂಡ ನೀವು ನಿಮ್ಮ ಕೃಷಿ ಬದುಕನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಿ, ಇದೇನನ್ಸುತ್ತೆ? ತುಂಬಾ ಕಾಟ ಕೊಡ್ತಾ ಇದಾವೆ ಆನೆಗಳಂತೂ, ಹೊರಗಡೆ ತಿರ್ಗಾಡಕ್ ಬಿಡಲ್ಲ. 2 ಸತಿ ಬಚಾವಾಗಿ ಉಳಿದು ಬಂದಿದ್ದೀನಿ ನಾನೇನೆ, ಮಣ್ಣು ಹಿತ್ ಕಳಿಸ್ಬಿಟ್ಟಿತ್ತು ಒಂದ್ಸತಿ ಆನೆ. 6 ಆನೆಗಳು ಅಂದ್ರೆ ನಾವ್ ಏನ್ ಮಾಡ್ತೀವಿ, ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6:30-7 ಗಂಟೆವರೆಗೂ ಕೆಲಸ ಮಾಡೋದ್ರಿಂದ ಆನೆಗಳು ಎಲ್ಲೋಗುತ್ತೆ ಎಲ್ಲಿ ಬರುತ್ತೆ ನಮ್ಗೆ ಗೊತ್ತಾಗ್ತಾ ಇರಲ್ಲ, ತೋಟದಲ್ಲೇ ನಮ್ ಜೀವನ ಅಂತ ಕಳೆದ್ ಬಿಟ್ಟಿರ್ತೀವಿ. ಹಂಗಿರುವಾಗ ಹೆಂಗಾಗುತ್ತೆ, ಆ ಕಡೆಯಿಂದ ಬರ್ತೀವಿ ಅಂತಂದಾಗ ನೈಟು ನೀರ್ ಹೊಡಿಯೋ ಟೈಮ್ನಲ್ಲಿ ಅಂತೂ 8 ಗಂಟೆ ಆಗ್ಬಿಡುತ್ತೆ. ರಸ್ತೆ ಸೈಡಿಗೆ ಬರೋದು ಗೊತ್ತಾಗಲ್ಲ, ಅದು ದೊಡ್ಡ ಪ್ರಾಬ್ಲಮ್ ಆಗಿರೋದು. ಜಂಗಲ್ ರೋಡ್ ಸೈಡ್ ವರೆಗೂ ಬಂದಿರುತ್ತೆ. ಅದೇ ಮೇನ್ ಕೃಷಿಕರಿಗೆ ಅದೇ ಸಮಸ್ಯೆ. ಜಂಗಲ್ ಸ್ವಲ್ಪ ಕ್ಲಿಯರ್ ಇದ್ರೆ ಆಚೆ ಈಚೆ ಓಡಾಡ್ತಾ ಇದಾವೆ ಆನೆಗಳಿದಾವೆ ಅಂತನಾದ್ರೂ ನೋಡ್ಕೋಬಹುದು. ಈಗ ಆ ಪರಿಸ್ಥಿತಿನೂ ಇಲ್ಲ, ಹಂಗಾಗ್ಬಿಟ್ಟಿದೆ, ಫಾರೆಸ್ಟ್ ಫುಲ್ ಕವರ್ ಆಗ್ಬಿಟ್ಟಿದೆ. ಆ ನವಿಲ್ಗಳಿಗೆ ಒಂದ್ ದಿವಸ ಏನಾದ್ರೂ ಓಡಿಸ್ ಬಂದಿದೀವಿ ಅಂತಂದ್ರೆ ಆ ಕಡೆಯಿಂದ ಮಂಗಗಳು, ಗ್ರಾಫ್ಟಿಂಗ್ ಅಂತೂ ಮಂಗಗಳು ಏನು ಬಿಡಲ್ಲ, ಯಾಕಂದ್ರೆ ಪ್ಲಾಸ್ಟಿಕ್ ಕವರ್ ಮಾಡಿರ್ತೀವಿ ಅದಕ್ಕೆ, ಅದ್ರಲ್ಲಿ ಏನೋ ಇಟ್ಟಿದ್ದಾರೆ ತಿನ್ನಕ್ಕೆ ಅಂತ ಒಂದ್ ಕಡೆಯಿಂದ ಮುರ್ಕೊಂಡ್ ಬಂದ್ಬಿಡುತ್ತೆ. ಆ ಗ್ರಾಫ್ಟಿಂಗ್ ತರೋದಕ್ಕೇನೆ ತುಂಬಾ ಹರಸಾಹಸ ಆಗ್ಬಿಟ್ಟಿದೆ ನನ್ಗಂತೂ. ಪ್ರಾಣಿಗಳು ತುಂಬಾ ತೊಂದರೆ ಕೊಡ್ತಾ ಇದಾವೆ ನಮ್ಗೆ, ಆದ್ರೂ ಮಾಡ್ಲೇಬೇಕು, ಅನಿವಾರ್ಯ ಕೃಷಿ ಅನ್ನೋದು. ರೈತನಿಗೆ ಒಂದ್ ಕಡೆ ಮಳೆ ತೊಂದರೆ ಕೊಡುತ್ತೆ, ಒಂದ್ ಕಡೆ ಬಿಸಿಲು ತೊಂದರೆ ಕೊಡುತ್ತೆ, ಒಂದ್ ಕಡೆ ಆನೆಗಳು ತೊಂದರೆ ಕೊಡುತ್ತೆ, ಒಂದ್ ಕಡೆ ನವಿಲ್ ತೊಂದರೆ ಕೊಡುತ್ತೆ, ಒಂದ್ ಕಡೆ ಕೋತಿ ತೊಂದರೆ ಕೊಡುತ್ತೆ. ಕೃಷಿ ಜೀವನನೇ ಒಂದ್ ಕ್ರಿಟಿಕಲ್ ಆಗ್ಬಿಟ್ಟಿದೆ ಇವತ್ತು. ಆದ್ರೂ ಕೂಡ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಿ? ಖಂಡಿತ ಸರ್, ಖಂಡಿತ ಇನ್ನೂ ಮುಂದುವರಿಸಬೇಕು, ಅದ್ರಲ್ಲಿ ಇನ್ನೂ ಏನಾದ್ರೂ ಒಂದು ವಿಭಿನ್ನ ಕಂಡ್ಕೋಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಕೂಡ ನನಗಿದೆ. ಸುಮಾರು ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ನೀಡಬಹುದಾ? ಹಾ ಸರ್, ಖಂಡಿತ 9741123885. ಇನ್ನೊಮ್ಮೆ ಹೇಳಿ. 9741123885. ಒಳ್ಳೆಯದು ಸುಮಾ ಅವರೇ, ನಿಮ್ಮ ಕೃಷಿ ಬದುಕಿನ ಅನುಭವಗಳನ್ನ ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ ಹಂಚಿಕೊಂಡ್ರಿ. ಈ ಸಾಲಿನ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ನೀಡುವಂತಹ ಜಿಲ್ಲಾ ಮಟ್ಟದ ಪ್ರಗತಿಪರ ರೈತ ಮಹಿಳೆ ಪ್ರಶಸ್ತಿಗೆ ಕೂಡ ನೀವು ಭಾಜನರಾಗಿದ್ದೀರಿ. ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ಅಭಿನಂದನೆಗಳು. ತಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ತುಂಬ ಹೃದಯದ ಧನ್ಯವಾದಗಳು ಸರ್. ನೀವು ಇಲ್ಲಿವರೆಗೂ ಬಂದಿದ್ದೀರಾ, ನಮ್ಮನ್ನ ಮಾತಾಡ್ಸಿದ್ದೀರಾ, ಗುರುತಿಸಿದ್ದೀರಾ, ನಮಗೂ ತುಂಬಾ ಸಂತೋಷ ಆಗುತ್ತೆ. ಎಲ್ಲೋ ಒಂದು ಎಲೆಮರೆ ಕಾಯಿ ಅಂತ ಇದ್ದಂತವ್ರನ್ನ ಸಣ್ಣದಾಗಿ ಗುರುತಿಸ್ಕೊಂಡ್ಬಂದವರು ರೈತ ಸಂಪರ್ಕ ಇಲಾಖೆಯವರಾಗಿರ್ಬೋದು, ನಮ್ಮ ಕೆ ವಿ ಕೆ ಅವರಾಗಿರ್ಬೋದು, ಗುರುತಿಸಿದ್ರು ಫಸ್ಟ್ ಇಂದವ. ನಮಗೇನು ಯಾರು ಬಂದು ಮಾತಾಡಿಸ್ತಾರೆ ಅಥವಾ ನಮ್ಮನ್ನ ಗುರುತಿಸ್ತಾರೆ, ನಾವೊಬ್ರು ರೈತರಾಗಿ ಹಿಂಗೆ ಬೆಳಿಬೋದು ಅನ್ನೋದು ಕೂಡ ಕಲ್ಪನೆನೂ ಇರಲಿಲ್ಲ ನಮಗೂ. ಬೆಳ್ಕೊಂಡ್ಬರ್ಬೇಕು, ದುಡಿಬೇಕು, ಬದುಕಬೇಕು ಅಂತಿದ್ದವ್ರನ್ನ ನೀವು ಕೂಡ ಇವತ್ತು ಬಂದು ಪರಿಚಯ ಮಾಡಿಕೊಂಡು ಬಂದು ಬಂದು ಮಾತಾಡ್ಸಿದ್ದೀರಾ, ನಿಮ್ಗೂ ತುಂಬಾ ಹೃದಯ ಧನ್ಯವಾದಗಳು ಸರ್. ಕೇಳುಗರೆ, ಇದುವರೆಗೂ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ನೀಡುವ ಜಿಲ್ಲಾ ಮಟ್ಟದ ಪ್ರಗತಿಪರ ರೈತ ಮಹಿಳೆ ಪ್ರಶಸ್ತಿಗೆ ಭಾಜನರಾಗಿರುವ ಸಕಲೇಶಪುರ ತಾಲೂಕು ವಡೂರು ಗ್ರಾಮದ ಸುಮಾ ಅವರ ಕೃಷಿ ಬದುಕಿನ ಅನುಭವಗಳನ್ನು ಕೇಳಿದಿರಿ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಆಕಾಶವಾಣಿ ಹಾಸನ. ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ. ಪ್ರಾಯೋಜಕರು ನೋ ಆಲ್ಗೆ ನ್ಯಾನೋಬಯೋಟೆಕ್ ಸಂಸ್ಥೆ ಬೆಂಗಳೂರು. ಪ್ರತಿಯೊಂದು ಬೆಳೆಗೂ ನೂ ಆಲ್ಗೆ ದ್ರಾವಣ ಪರಿಣಾಮಕಾರಿ. ಸಂಪರ್ಕಿಸಿ 8884267651. ರೈತ ಬಾಂಧವರೇ, ಕೇಳುಗರೆ, ಶುಂಠಿಯನ್ನ ಪ್ರತಿಯೊಬ್ಬರು ಒಂದಲ್ಲ ಇನ್ನೊಂದು ರೀತಿಯಲ್ಲಿ ಪ್ರತಿದಿನನೂ ಬಳಕೆ ಮಾಡಿಕೊಳ್ಳೋದಿದೆ. ಅಡುಗೆಗೆ ಪಲ್ಯ, ಸಾರು, ಚಟ್ನಿ, ಮಜ್ಜಿಗೆಗೆ, ಪಲಾವು, ಬಾತು, ಹೀಗೆ ಹತ್ತಾರು ಬಗೆಯ ಖಾರದ ಅಡುಗೆ ಪದಾರ್ಥಗಳನ್ನು ತಯಾರಿಸಿಕೊಳ್ಳುವಾಗ ಶುಂಠಿ ಬಳಕೆ ಅಪೇಕ್ಷಣೀಯ ಅನಿಸುತ್ತಲ್ವಾ? ಶುಂಠಿ ಬೆಳೆಯೋದು ಬಹಳ ಸುಲಭ ಒಂದು ರೀತಿಯಲ್ಲಿ. ಒಂದೇನೆಂದರೆ ಪರಿಸರ ಪ್ರಿಯ ಪದ್ಧತಿಯಲ್ಲಿ ಅದನ್ನು ಪಳಗಿಸ್ತಾ ಹೋದರೆ ಅಷ್ಟು ಸುಲಭವಾಗಿ ನಿಮ್ಮಿಂದ ಅದು ದೂರ ಆಗೋದಿಲ್ಲ. ಕೊಳೆ ರೋಗ ಅಥವಾ ಬೇರೆ ರೀತಿಯ ಸಮಸ್ಯೆನೂ ಅಷ್ಟಾಗಿ ಕಾಣುವುದಿಲ್ಲ. ಮನೆಯ ಮೇಲ್ಗಡೆ ತಾರಸಿಯಲ್ಲಿ, ಮನೆಯ ಪಕ್ಕದಲ್ಲಿ ಅಥವಾ ಮನೆಯ ಮುಂದೆ ಕುಂಡಗಳಲ್ಲೂ ಇದನ್ನು ಆರಾಮಾಗಿ ಬೆಳ್ಕೊಳ್ಬಹುದು. ಮರಗಿಡಗಳಿರುವ ಜಾಗಗಳಲ್ಲಿ ನೆರಳು ಹೆಚ್ಚಿದ್ರೆ ಇದು ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಮೇಲ್ನೋಟಕ್ಕೆ ಎಲೆಗಳು ಕಾಣುತ್ತವೆ ಅಷ್ಟೇ, ತೆಳ್ಳು ಬೆಳೀತದೆ, ಒಳಗಡೆ ಗಡ್ಡೆ ಅತ್ಯಲ್ಪ ಪ್ರಮಾಣದಲ್ಲಿ ಸಿಗೋದಿದೆ. ಬೇರಿನ ಪೈಪೋಟಿ ಮತ್ತು ನೆರಳಿದ್ರೆ ಶುಂಠಿ ಅಷ್ಟೊಂದು ಉತ್ತಮವಾಗಿ ಬೆಳವಣಿಗೆ ಆಗೋದಿಲ್ಲ. ಅದಕ್ಕಾಗಿ ನೀವು ಏನು ಮಾಡ್ಬೋದು, ಹತ್ತಾರು ಕುಡ್ಡಗಳಲ್ಲಿ ಅಥವಾ ಚೀಲಗಳಲ್ಲಿ ನೀವು ಶುಂಠಿಯನ್ನು ಮನೆ ಬಳಕೆಗೆ ಆರಾಮಾಗಿ ಬೆಳ್ಕೊಳ್ಬೋದು. ಒಂದೊಂದು ಚೀಲ ಅಥವಾ ಒಂದೊಂದು ಕುಂಡದಲ್ಲಿ ಏನಿಲ್ಲಂದರೂ ಅರ್ಧ ಕಿಲೋಗ್ರಾಂನಷ್ಟು ಶುಂಠಿ ಸಿಗುತ್ತೆ. ಯಾವಾಗಲೂ ನಿಮಗೆ ತಾಜವಾಗಿ ಶುಂಠಿ ಸಿಗಬೇಕಾದ್ರೆ ಈ ರೀತಿಯ ಕ್ರಮಗಳನ್ನು ಅನುಸರಿಸ್ಬೋದು. ಇಲ್ಲ, ಮನೆಯ ಸುತ್ತಮುತ್ತ ಜಾಗ ಚೆನ್ನಾಗಿತ್ತು, ಬಿಸಿಲು ಬೀಳ್ತಾ ಇತ್ತು, ಅಕ್ಕಪಕ್ಕದಲ್ಲಿ ಮರಗಿಡಗಳಿಲ್ಲ ಅಂತಂದರೆ ಆರಾಮಾಗಿ ಶುಂಠಿಯನ್ನು ಪರಿಸರ ಪ್ರಿಯ ಪದ್ಧತಿಯಲ್ಲಿ ಬೆಳ್ಕೊಳ್ಬೋದು. ಸಗಣಿ ಗೊಬ್ಬರ ಮತ್ತು ನಿಮ್ಮಲ್ಲೇ ಸಿಗುವ ತರಗು ಸಾವಯವ ಗೊಬ್ಬರವನ್ನು ಹಾಕ್ಕೊಂಡು ಶುಂಠಿಯನ್ನು ಅತ್ಯುತ್ತಮವಾಗಿ ಬೆಳ್ಕೊಳ್ಳಿಕ್ಕೆ ಅವಕಾಶಗಳಿರೋದ್ರಿಂದ ಅನವಶ್ಯಕವಾಗಿ ರಾಸಾಯನಿಕಗಳನ್ನು ಮಣ್ಣಿಗೆ ಹಾಕಬೇಡಿ, ಸಿಂಪಡಣೆ ಮಾಡೋದು ಅಗತ್ಯಿಲ್ಲ. ಶುಂಠಿ ಒಂದು ರೀತಿಯಲ್ಲಿ ಗಟ್ಟಿ ಬೆಳೆ. ಅರಿಶಿನೂ ಅಷ್ಟೇ, ನಿಮ್ಮ ಮನೆಯ ಮುಂದೆ ಮೇಲ್ಗಡೆ ಹಿಂದೆ ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲೆಲ್ಲ ಅರಿಶಿನವನ್ನು ಹಾಕ್ಕೊಂಡು ಹಸಿ ಅರಿಶಿನವನ್ನೇ ಅಡುಗೆಗೆ ಉಪಯೋಗಿಸ್ಕೊಳ್ಬೋದು. ಕೆಲವೊಮ್ಮೆ ಪುಡಿನೇ ಬೇಕು ಅಂತಂದರೆ ಅದನ್ನು ಬೇಯಿಸಿ ಪುಡಿ ಮಾಡಿಸ್ಕೊಳ್ಳುವ ಅಗತ್ಯ ಇಲ್ಲ. ಹಸಿ ಇರುವಾಗಲೇ ಚೆನ್ನಾಗಿ ತೊಳೆದ್ಬಿಟ್ಟು ಸಣ್ಣ ಸಣ್ಣದಾಗಿ ತುಂಡು ಮಾಡಿ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡು ಉಪಯೋಗಿಸ್ಕೊಳ್ಬೋದು. ಬೇಯಿಸಿದ್ಕಿಂತ ಈ ರೀತಿ ಹಸಿದನ್ನೇ ಒಣಗಿಸಿ ಪುಡಿ ಮಾಡಿಕೊಂಡು ಉಪಯೋಗಿಸ್ಕೊಳ್ಳೋದು ಉಪಯುಕ್ತವಾದದ್ದು, ಸತ್ವಾಂಶಗಳು ಚೆನ್ನಾಗಿರ್ತವಂತ ಅಂದ್ಕೊಂಡು ಬಲ್ಲವರು ಹೇಳ್ತಾ ಇರ್ತಾರೆ. ರೈತ ಬಾಂಧವರೇ, ಹೀಗೆ ಪ್ರತಿನಿತ್ಯ ನಮ್ಮ ಮನೆಗೆ ಬೇಕಾಗಿರುವ ತರಕಾರಿಗಳು, ಸಾಂಬಾರು ಪದಾರ್ಥಗಳನ್ನು ನಮ್ಮ ಮನೆಯ ಮೇಲ್ಗಡೆ, ಮನೆಯ ಹಿಂದೆ ಮುಂದೆ ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲಲ್ಲಿ ಹಾಕ್ಕೊಂಡು ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೂ ನಾವು ಈ ನಿಟ್ಟಿನಲ್ಲಿ ಗಮನಹರಿಸ್ಬೋದು. ಪರಿಸರ ಪ್ರಿಯ ಪದ್ಧತಿಯಲ್ಲಿ ಹತ್ತಾರು ಬೆಳೆಗಳಕ್ಕೆ ಎಲ್ಲ ಬೆಳೆಗಳನ್ನು ಬೆಳ್ಕೊಳ್ಬಹುದು, ಆ ಮೂಲಕ ಅನುಕೂಲಗಳನ್ನು ಕಂಡುಕೊಳ್ಬಹುದು. ಪ್ರತಿಯೊಂದು ಬೆಳೆಗೂ ನೂ ಆಲ್ಗೆ ದ್ರಾವಣ ಪರಿಣಾಮಕಾರಿ. ಸಂಪರ್ಕಿಸಿ 8884267651. ಇದುವರೆಗೆ ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ ಕೇಳಿದಿರಿ. ಪ್ರಾಯೋಜಿಸಿದವರು ನೋ ಆಲ್ಗೆ ನ್ಯಾನೋಬಯೋಟೆಕ್ ಸಂಸ್ಥೆ ಬೆಂಗಳೂರು. ಕಾರ್ಯಕ್ರಮದ ನಿರ್ಮಾಣ ಡಾಕ್ಟರ್ ವಿಜಯ್ ಅಂಗಡಿ. ಕೇಳುಗರೆ,